ಅರಣ್ಯ ಕೃಷಿಯ ಬಗ್ಗೆ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಕಳೆದ 5 ವರ್ಷದಿಂದ ಅರಣ್ಯ ಕೃಷಿಯನ್ನ ಮಾಡಿ ಒಂದು ರೀತಿಯಲ್ಲಿ ಇತರರಿಗೆ ಮಾದರಿಯಾಗುವಂತಹ ಕೃಷಿಯನ್ನ ಮಾಡಿ ಉತ್ತೇಜನಕಾರಿಯಾಗಿರ್ತಕ್ಕಂಥ ಯಶಸ್ಸನ್ನು ಕೂಡ ಪಡೆದಿದ್ದಾರೆ. ಈಗ ಅವರ ಜೊತೆ ಮಾತಾಡೋಣ. ನಮಸ್ಕಾರ ವೈದ್ಯನಾಥ್ ಗೋಲೆ. ನಮಸ್ಕಾರ. ತಾವು ನಿಜವಾಗಿ ರೈತರಲ್ಲ, ಒಬ್ಬ ಸರಕಾರಿ ಉದ್ಯೋಗಿಯಾಗಿದ್ದವರು, ಈಗ ರೈತ ಭೂಮಿಗೆ ಬಂದಿದ್ದೀರಿ, ರೈತನಾಗಿ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಮೊದಲು ಎಲ್ಲಿದ್ದೀರಿ, ಕೃಷಿಗೆ ಯಾಕೆ ಆಕರ್ಷಣೆ ಆಗಿದ್ರಿ ಅಂತ? ಮೊದಲು ನಾನು ಬ್ಯಾಂಕಿನಲ್ಲಿದ್ದ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಮ್ಯಾನೇಜರ್ ಅಂತ ಹೇಳಿ ಸುಮಾರು 30 ವರ್ಷ ಬ್ಯಾಂಕಿನಾಗ ನೌಕರಿ ಮಾಡಿ 2001 VRS ತಗೊಂಡೆ. VRS ತಗೊಳ್ ಇದು ಏನಾಯ್ತು ಅಂತಂದ್ರೆ, ನನ್ನ ಕೃಷಿ ಬಗ್ಗೆ ಬಹಳ ಇದೆ ಅಂದ್ರೆ ಸ್ವಯಂ ವೃತ್ತಿಯ ನಂತರ ಕೃಷಿ ವೃತ್ತಿಯನ್ನು ತೊಡಗಿಸಿಕೊಂಡಿರೋದು. ಕೃಷಿದಾಗ ಹೋಗ್ಬೇಕು, ಕೃಷಿ ಏನಾದ್ರು ಸಾಧನೆ ಮಾಡಬೇಕು ಎಂಬ ವಿಚಾರದಿಂದ VRS ತಗೊಂಡೆ. ಆಲೋಚನೆ ಮಾಡಿದ್ದೆ ಅದನ್ನೇ. ನಾ ಮೊದಲ 2001 ಬ್ಯಾಂಕಿನಾಗ ಇದ್ದಾಗ ಸಹಿತ ಫೀಲ್ಡ್ ಆಫೀಸರ್ ಅಂತ ಇರ್ತಾರ, ಅವ್ರ ಒಕ್ಕಲಿಗರ ಫಾರ್ಮರ್ ಸಂಘಟೆ ಬಹಳ ರಿಲೇಷನ್ಸ್, ಕೃಷಿಕರಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ, ಆರ್ಥಿಕ ವಿಷಯಗಳು, ಅವ್ರಿಗೆ ಫೈನಾನ್ಸ್ ಮಾಡೋದು, ಇದಕ್ಕೆ ಅಡ್ವೈಸ್ ಮಾಡೋದು, ಈ ರೀತಿ ಇತ್ತು. ನಿಜ. ನಮ್ಮಲ್ಲಿ ಅಂತ ಹೊಲ ಇದೆ, ರೆಡಿಲಿ ಇದೆ, ವಿ ಕೆ ಸಲಗಾರದಾಗ ಟ್ರೆಡಿಷನಲ್ ನಮ್ಮ ಎನ್ಸಿಸ್ಟರ್ ಪ್ರಾಪರ್ಟಿ ಅದು. ಅದಕ್ಕೆ ಏನು ಮಾಡ್ತಾ ಇದ್ರು ಸರ್ ನಿಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿ? ಇದೇ ಕಳವಿ ಬೆಳೆಯೋದು, ತೊಗರಿ, ಸೋಯಾಬೀನ್ ಇಂಥವು, ಇದನ್ನೇ ನೆಚ್ಚಿಕೊಂಡಿದ್ರು. ಇದೇ ನೆಚ್ಚಿಕೊಂಡಿರೋದು, ಅದು ಬರೋದು ಹೋಗೋದು ಎಲ್ಲ ಇದು ಆಗಿ ಮತ್ತೆ ಸುನ್ನೆನೆ ಲಾಭದಾಯಕ ಅಲ್ಲ. ಸಾಂಪ್ರದಾಯಿಕ ಕೃಷಿ ಬಿಟ್ಟು ಇದು ಬರ್ಲಿಕ್ಕೆ ಮುಖ್ಯ ಕಾರಣ ಏನು, ಏನು ಅದರಲ್ಲಿ ನಷ್ಟ ಇದೆ ಅಂತಲ್ಲ, ಹೇಗೆ? ಹೌದು, ಟ್ರೆಡಿಷನಲ್ ಫಾರ್ಮಿಂಗ್ ಎಲ್ಲಾ ಒಕ್ಕಲಿಗರು ಒಪ್ಕೊಳ್ತಾರೆ, ಇದಕ್ಕೆ ಇದರಲ್ಲಿ ನಮ್ಗೆ ಉದ್ಧಾರ ಇಲ್ಲ, ನಾವು ಮತ್ತೊಬ್ಬರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಹೊರತಾಗಿ ನಮಗ ಏನು ಸ್ವಯಂ ಕೃಷಿಕನಿಗೆ ಏನು ಲಾಭ ಇಲ್ಲ, ಆದ್ರಿಂದ ಇದೊಂದು ಬಿಟ್ಟು ಮತ್ತೊಂದು ಇದಕ್ಕೆ ಹೋಗ್ಬೇಕು ಎಂಬ ವಿಚಾರದಿಂದ ಅದೊಂದು ಹುಡುಕ್ತಾ ಇದ್ದೆ. ಈ ಸಾಂಪ್ರದಾಯಿಕ ಕೃಷಿಯಲ್ಲಿ ಯಾವ ರೀತಿಯ ತೊಂದರೆಗಳು ಅಂತ ನೀವು ಗಮನಿಸಿದ್ದೀರಿ? ಏನಿದೆ ಸಾವಯವ ಕೃಷಿ ಇದರದಾಗ ಅಂತಂದ್ರೆ ಲೇಬರ್ ಪ್ರಾಬ್ಲಮ್. ಲೇಬರ್ ಪ್ರಾಬ್ಲಮ್ ಇಷ್ಟಿದೆ, ನಾನು 1 ವರ್ಷದಿಂದ ಎಲ್ಲ ಇಟ್ಟು ಕೃಷಿ ಕಾರ್ಮಿಕರು ಸಿಗೋದೇ ಇಲ್ಲ, ಸಿಕ್ಕರ್ನು ಅದು ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಯಾಕಿಲ್ಲ ಅಂದ್ರೆ ಫಿಸಿಕಲಿ ದೇ ಆರ್ ನಾಟ್ ಫಿಟ್. ಕೆಲವೊಂದು ದೈಹಿಕವಾಗಿ ಸಾಮರ್ಥ್ಯ ಹೊಂದಿರಬೇಕಲ್ಲ ಕೃಷಿ ಮಾಡಬೇಕಾದ್ರೆ. ಅವ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಅವ್ರು ಚಲೋ ದುಡಿಲಿ ಅಂತ, ಬಟ್ ಅವ್ರಿಗೆ ಆಗೋದಿಲ್ಲ ಫಿಸಿಕಲಿ ಇದು, ಹೀಗಾಗಿ ಅದು ಲೇಬರ್ ಇಂಟೆನ್ಸಿವ್ ಆಗ್ತಾ ಇತ್ತು. ಮತ್ತೆ ಖರ್ಚು ಜಾಸ್ತಿ, ಬಹಳ ಬಹಳ ಖರ್ಚು. ಅದು ಕೆಮಿಕಲ್ ಇದರದಾಗ ಹೋದೇವ್ ಅಂತಂದ್ರೆ ಮತ್ತೆಷ್ಟು ಖರ್ಚು ಇದೆ. ನಾವು ಏನ್ ಸಾವಯವಕ್ಕೆ ಬಂದು ಬಳಕ ಖರ್ಚು ಕಮ್ಮಿ ಆಗುತ್ತೆ ಅಂತ ಅಂದ್ರೆ ಉತ್ಪಾದನೆನು ಕಡಿಮೆ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಎಲ್ಲವ ರೀತಿಯಿಂದಲೂ ತೊಂದರೆನೆ. ಹೌದೌದು, ಆ ಕಾರಣಕ್ಕಾಗಿ ನೀವು ಅರಣ್ಯ ಕೃಷಿಯತ್ತ ಒಲವು ತೋರಿದ್ದೆ. ಈಗ ಅರಣ್ಯ ಕೃಷಿ ಒಮ್ಮಿಂದ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್, ಯಾಕಂದ್ರೆ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡವರು. ಈಗ ಅರಣ್ಯ ಕೃಷಿಯನ್ನ ಮಾಡಬೇಕಾದ್ರೆ ಒಂದಷ್ಟು ಜ್ಞಾನ ಬೇಕಾಗ್ತದೆ, ಅರಿವು ತಿಳ್ಕೊಳ್ಬೇಕಾಗ್ತದೆ, ಅದು ಮಾಡಿದ್ರೆ ಲಾಂಗ್ ಟರ್ಮ್ನವರೆಗೆ ಕಾಯ್ಬೇಕಾಗ್ತದೆ, ದೀರ್ಘಾವಧಿಯವರೆಗೆ ಕಾಯ್ಬೇಕಾಗ್ತದೆ, ಈ ಎಲ್ಲ ಸವಾಲುಗಳ ಮಧ್ಯೆ ನೀವು ಇಳಿದಿದ್ದೀರಿ, ಏನ್ ಅನಿಸ್ತದೆ ಅಂತ? ಇದು ನಾನು 2001 ಟ್ರೆಡಿಷನಲ್ ಫಾರ್ಮಿಂಗ್ ಮಾಡಕತ್ತಾಗ ನನಗೊಂದು ಗೈಡ್ ಏನ್ ಸಿಕ್ತು ಅಂತಂದ್ರ ಮೊಬೈಲ್, ಯೂಟ್ಯೂಬ್ ನನಗೊಂದು ಗೈಡ್. ಸುಮಾರು 3 ವರ್ಷದಿಂದ ಅದು ಫಾಲೋ ಮಾಡ್ತಾ ಇದ್ದೇನೆ, ಎಲ್ಲಾ ತರದ ಬೆಳೆಗಳು, ಎಲ್ಲಾ ತರದ ಮರಗಳು, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಅದು ಬೆಳಿಬೇಕು ಹೆಂಗ, ಅದು ಮಾರ್ಕೆಟ್ ಹೆಂಗ್ ಮಾಡಬೇಕು, ಅದು ಉತ್ಪಾದನೆ ಹೆಂಗ್ ಮಾಡಬೇಕು, ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಕಂಪ್ಲೀಟ್ ಜ್ಞಾನ ಬಂದಿದ್ದು ಯೂಟ್ಯೂಬ್. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋದು, ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಫಾರ್ಮರ್ಸ್ ಅಂತೂ ಬಹಳ ಉಪಯೋಗ ಇದೆ. ಎನಿಥಿಂಗ್ ಯು ವಾಂಟ್ ಯು ವಿಲ್ ಗೆಟ್ ಇನ್ ಇಟ್. ನೀವು ಹೇಳುದು ನಮ್ಮ ಅಂತರ್ಜಾಲವನ್ನ ಕೃಷಿಕರು ಬಳಸಿಕೊಂಡ್ರೆ ತುಂಬಾ ಒಳ್ಳೇದು ಅಂತ. ನಮಗೆ ಸಾಧ್ಯ ಇಲ್ಲದೆ ತಮ್ಮ ಮಕ್ಕಳಿಂದ ಆದ್ರೂ ಅದನ್ನು ತಿಳ್ಕೊಳ್ಳುವ, ಅದು ಈ ರೀತಿಯಾಗಿ ನಿಮ್ಗೆ ಸಹಾಯಕ ಆಯ್ತು ಅಂತ. ಸ್ಪೆಷಲಿ ಮರಗಳ ಬಗ್ಗೆ ಅಂತೂ ಬಹಳ ಇದೆ ಯೂಟ್ಯೂಬ್ ನಾಗ, ಸಾಕಷ್ಟು ಸಾಕಷ್ಟು ಇದೆ. ಅದಕ್ಕಾಗಿ ನೀವು ಎಲ್ಲಿಯಾದ್ರೂ ಬೇರೆ ಈ ಅರಣ್ಯ ಕೃಷಿ ಮಾಡಿದ ಅಲ್ಲಿಗೆ ವಿಸಿಟ್ ಮಾಡೋದೆಲ್ಲ ಇದೆ? ಎಲ್ಲೆಲ್ಲಿ ಹೋಗಿದ್ರಿ ಸರ್? ಕವಿತಾಳ ಅಂತ ಇದೆ, ಕವಿತಾಳ, ಅಲ್ಲೊಬ್ಬ ಮೇಡಮ್ ಅದರ, ಶಿ ಇಸ್ ವೆರಿ ಬ್ರಿಲಿಯಂಟ್ ಆಕ್ಚುಲಿ. ಐಟಿ ದಕ್ಕೆ ಕವಿತಾ ಮೇಡಮ್ ಅಂತ. ಹೌದು, ಬಹಳ ದೊಡ್ಡ ಕೃಷಿಯಲ್ಲಿ ತುಂಬಾ ಎತ್ತರದ ವ್ಯಕ್ತಿ, ಇಂಟರ್ನ್ಯಾಷನಲ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ್ರು, ಅವರು ಕೃಷಿಯಲ್ಲಿ ಬಹಳಷ್ಟು ಯಶಸ್ವಿ ಮಹಿಳೆಯಾಗಿದ್ದಾರೆ. ಅವರು ಪ್ರೋತ್ಸಾಹನೇ ಈ ಏರಿಯಾಕ್ಕೆ ನಾವು ಅರಣ್ಯ ಕೃಷಿ ಮಾಡಬೇಕಾದ್ರೆ ಅವ್ರದೇ ಒಂದು ಪ್ರೋತ್ಸಾಹ. ಓಹೋ, ಉತ್ತೇಜನ ಕೊಟ್ಟದ್ದು ಅಲ್ಲಿಂದ? ಉತ್ತೇಜನ ಕೊಟ್ಟಿದ್ದೆ. ಏನ್ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿ ಬಂದ್ರೆ? ಅಲ್ಲಿ ಅವರು ಚಂದನ್ ಬೆಳೀತಾ ಇದ್ದಾರೆ, ಎಲ್ಲಾ ಮರಗಳು ಬೆಳೀತಾ ಇದ್ದಾರೆ. ಮೇನ್ ಅವ್ರ ಬಳಿ ನೀರ್ ಎಷ್ಟಿದೆ ಅಂತಂದ್ರೆ 1.5 inch ಇದೆ, ಬರೀ 1.5 inch. ನನ್ನ ಬಳಿ ನೀರು ಇದ್ದಿದ್ದು 5-6 inch. ಇಷ್ಟು ನೀರು ಇದ್ರೆ ನಮಗೆ ಆಗಲಿಲ್ಲ, ಅವರು ಮಾಡಿದ್ದಾರೆ. ಅದು ಎಷ್ಟು ಮಾಡಿದಾರೆ ಅಂದ್ರೆ ಹದಿನೈದು ಇಪ್ಪತ್ತು ಎಕರೆ ಮಾಡಿದ್ದಾರೆ ಅವರು. ಬರೀ ಒನ್ ಅಂಡ್ ಹಾಫ್ ಇಂಚಿನಾಗ ನೋಡಿ, ಬರೀ ಸಾವಯವ ಮತ್ತ ಶೀಪ್ ರೇರಿಂಗ್ ಮಾಡ್ತಾರ, ಪೋಲ್ಟ್ರಿ ಮಾಡ್ತಾರ, ಎಲ್ಲಾ ಮಾಡ್ಕೋತ ಇದೊಂದು ಟ್ರೆಡಿಷನಲ್ ಇದಕ್ಕೆ ಬಂದಿದ್ರು. ಇಸ್ ವೆರಿ ಬ್ರಿಲಿಯಂಟ್. ಅದು ನಿಮಗೆ ಬಹಳ ಪ್ರೋತ್ಸಾಹ ಕೊಡುತ್ತೆ ಅದನ್ನ ನೋಡಿ ಅಲ್ವಾ. ನನಗೂ ಮಾಡಬೇಕು ಅಂತ ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ನಮ್ಮ ಒಕ್ಕಲಿಗರು ಮುಂದೆ ಬರಬೇಕಾಗಿತ್ತು ಅಂದ್ರೆ, ಫೈನಾನ್ಸಿಯಲಿ ಸೌಂಡ್ ಆಗಬೇಕಾಗಿತ್ತು ಅಂದ್ರೆ ಈ ಅರಣ್ಯ ಕೃಷಿಗೆ ಅವ್ರು ಬರಲೇಬೇಕು. ಇದು ಒಂದೇ ಹಾದಿ ಅವರಿಗೆ, ಫಾರ್ಮರ್ಸ್ ಮುಂದೆ ಬರಬೇಕಾದ್ರೆ ಇದು ಒಂದೇ ಹಾದಿ ಅಲ್ಲ ಸರ್. ಈಗ ಕೆಲವು ರೈತರು ಏನ್ ಹೇಳ್ತಾರೆ, ಅರಣ್ಯ ಕೃಷಿ ಹೌದು ಲಾಭದಾಯಕ ಎಲ್ಲ ಹೌದು, ತುಂಬಾ ದೀರ್ಘಕಾಲವಾಗಿ ಕಾಯ್ಬೇಕಲ್ಲ ಅಂತ. ಈಗ ಹೆಂಗಿದೆ ಅಂತಂದ್ರೆ, ನಮ್ಮ ಅಜ್ಜನು ಕಾಯ್ದರು, ನಮ್ಮ ತಂದೆನು ಕಾಯ್ದರು, ನಾವೇ 50 ವರ್ಷ ಕಾಯ್ದೆವು, ಏನಾಗಿದೆ ಬದಲಾವಣೆ ಆಗಿಲ್ಲ, ಏನು ಆಗಿಲ್ಲ. ಈಗ ನಾವು 10 ವರ್ಷ ಕಾಯ್ಬೇಕಂದ್ರೆ ಇಟ್ ಇಸ್ ನ್ಯಾಚುರಲ್ ಅಲ್ಲ. 10 ವರ್ಷ ಒಂದು ವೇಳೆ ಮಿನಿಮಮ್ ಎಷ್ಟು ವರ್ಷ ಕಾಯ್ಬೇಕು ಸರ್ ಅರಣ್ಯ ಕೃಷಿಗೆ? 10 ವರ್ಷದಿಂದ ಕಾಯ್ಬೇಕು, 10 ವರ್ಷ ಮಿನಿಮಮ್. 10 ವರ್ಷ ಅಂತಂದ್ರೆ ಹೇಗೆ ಅಂದ್ರೆ, ದುಡ್ಡು ಹೆಚ್ಚಿಗೆ ಬರಬೇಕಾದ್ರೆ 10 ವರ್ಷ ಕಾಯ್ಬೇಕು ಅಂದ್ರೆ ಆರ್ಥಿಕ ಸಬಲತೆ ಹೊಂದ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೀರಿ ನೀವು? ಡೆಫಿನೆಟ್ಲಿ. ಈಗ ವೈದ್ಯನಾಥ್ ಗೊಲ್ಲೆ ಅವರೇ, ನೀವು ಬಹಳ ಈ ಸಾಂಪ್ರದಾಯಿಕ ಕೃಷಿ ಬೇಡವೇ ಬೇಡ, ಅರಣ್ಯ ಕೃಷಿ ಸಾಕು ಅಂತ ಹೇಳ್ಕೊಂಡು ಮನಸ್ಸು ಮಾಡಿ ಆ ಕ್ಷೇತ್ರಕ್ಕೆ ಇಳಿದಿದ್ದೀರಿ. 10 ವರ್ಷ ಆದ್ರೂ ಪರವಾಗಿಲ್ಲ, ಕಾದೇ ಕಾಯ್ತೇನೆ, ಆರ್ಥಿಕ ಸ್ವಾವಲಂಬನೆ ಹೊಂದ್ತೇನೆ ಅನ್ನೋ ದೃಢ ನಿಶ್ಚಯ ಮಾಡಿದ್ರಿ. ಈಗ ನೀವು ಏನೆಲ್ಲ ಮಾಡಿದ್ರಿ ಅಲ್ಲಿ? ಈಗ ನೋಡಿ, ಅದು ಫಸ್ಟ್ ನಾ ಸ್ಟಾರ್ಟ್ ಮಾಡಿದ್ದೆ ಅಂತಂದ್ರೆ 1986 ಅಂದ್ರೆ, ಅಲ್ಲಿಂದ ಅದು ಹಾಗೆ ಮಾಡ್ಕೋತ ಮಾಡ್ಕೋತ 2018 ನಾ ಪ್ರಾಕ್ಟಿಕಲಿ ಇನ್ವಾಲ್ವ್ ಆದೆ. ಅಂದ್ರೆ ಫಸ್ಟ್ ನಾ ಹಚ್ಚಿದ್ದು ಮಿಲಿಯಡುಬಿಯ, ಹೆಬ್ಬೇವು ಅಂತಾರೆ, ಹೆಬ್ಬೇವು ಹೆಬ್ಬೇವು. ಹೆಬ್ಬೇವು ಯಾಕೆ ಆಯ್ಕೆ ಮಾಡ್ಕೊಂಡು? ಯಾಕಂದ್ರೆ ಅದು ನೀರು ಕಡಿಮೆ ಇದ್ರೂ ನಡೀತದ, ಒಂದೊಂದು 3 ವರ್ಷ ಆದ ನಂತರ ನೀರು ಇಲ್ದ್ರೂ ನಡೀತದೆ. ಮತ್ತೆ ಕಾರ್ಮಿಕರ ಅದನ್ನೆಲ್ಲ ಮಾಡ್ಲಿಕ್ಕೆ ಅದೇನು ಬೇಕಾಗಿಲ್ಲ, ಅಗ್ರಿಕಲ್ಚರ್ ಏನು ಬೇಕಾಗಿಲ್ಲ, ಬರೇ ಬೆಳಿತಾನೆ ಹೋಗ್ತದೆ ತನ್ನಷ್ಟಕ್ಕೆ ತಾನೇ. ನಾವು ಅದಕ್ಕೆ ಇವನ್ ಫರ್ಟಿಲೈಸರ್ ಹಾಕದ್ ಬೇಕಾಗಿಲ್ಲ, ಬರೇ ನಾವು ಸಾವಯವದ ಏನಾಗಿ ಕೊಡ್ತೇವೆ ಅದೇ ಸಫಿಶಿಯಂಟ್. ಈಗ 4 ವರ್ಷ ಆಯ್ತು, ಅದಕ್ಕೆ 1,000 ಪ್ಲಾಂಟ್ ಇದೆ. 1,000 ಇದೆ. ಅವರು ಈಗಿನ ಎಸ್ಟಿಮೇಟ್ ಪ್ರಕಾರ ಹೇಳ್ತಾ ಇದ್ದಾರ, ಒಂದು ಪ್ಲಾಂಟಿಗೆ ಕನಿಷ್ಠ 10,000 ಬರಬಹುದು ಅಂತ. ಹೀಗಾಗಿ 1,000 ಪ್ಲಾಂಟಿಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ 1 ಕ್ರೋರ್. ಹೋಲಿ, 1 ಕೋಟಿ ಬರೋದು ಬೇಡ ನನಗೆ, 50 ಲಕ್ಷ ಬಂದ್ರೂ ಸಾಕು. ಅವ್ರು 10,000 ಹೇಳ್ತಾ ಇದ್ದಾರೆ, ಒಂದು ಬೆಳಿಗ್ಗೆ 5,000 ಬರಲಿ, 5,000 ಬಂದ್ರೂ ಇಟ್ ವಿಲ್ ಗಿವ್ ಮೀ 50 ಲ್ಯಾಕ್ಸ್. ಈಗ ಈ 1,000 ಹೆಬ್ಬೇವು ನೀವು ನೆಟ್ಟು ಕಾಯ್ತಾ ಇದ್ದೀರಂತ, ಎಷ್ಟು ವರ್ಷ ಆಯ್ತು ಈಗ ನೆಟ್ಟು? ಈಗ 4 ವರ್ಷ ಮುಗೀತು, 5ನೇ ವರ್ಷ. ಹೇಗೆ ಬೆಳವಣಿಗೆ ಹೇಗಿದೆ? ಬೆಸ್ಟ್ ಇದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅರಣ್ಯ ವಿಭಾಗದವರು ಒಂದು ಸಮ್ಮೇಳನ ಮಾಡಿದ್ರು ಎಲ್ಲಿ ಕೊರಳಿದ್ದಾಗ, ಅಲ್ಲಿ ನನಗ ಡಿಸ್ಟ್ರಿಕ್ಟ್ ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ದಿ ಆರ್ ದಿ ಅಥೆಂಟಿಕ್ ಪರ್ಸನ್ ಟು ಟೆಲ್ ಮೀ ದಟ್ ಇಟ್ ಈಸ್ ಗುಡ್ ಕ್ರಾಪ್. ಆ ರೀತಿ ಅವರು ನಂಗೆ ಪ್ರೋತ್ಸಾಹ ಕೊಟ್ಟಂಗ, ಇದು ಬೆಳೆ ಸರಿಯಾಗಿದೆ, ನಂಬರ್ ಒನ್ ಕ್ವಾಲಿಟಿ ಇದೆ. ಹೆಬ್ಬೇವು ಎಲ್ಲಿಂದ ತಂದ್ರಿ ಸರ್? 1,000 ಗಿಡಗಳು ಬೇಕಾದ್ರೆ ಅರಣ್ಯ ವಿಭಾಗದಿಂದ ಕೊಡ್ತಾರ, ಅವ್ರೆ 3 ರೂಪಾಯಿಗೆ ಒಂದು ಮಾಡಿ ಕೊಡ್ತಾರ. ಮತ್ತೊಂದು ಏನಿದೆ ಇದರಲ್ಲಿ ಅಂತಂದ್ರೆ, ನಾವು ಇದು ಅರಣ್ಯ ಕೃಷಿ, ಅವರು ಅರಣ್ಯ ವಿಭಾಗದವರು ಪ್ರತಿಯೊಂದು ಪ್ಲಾಂಟಿಗೆ 120 ರೂಪಾಯಿ ಕೊಡ್ತಾರ. ಅಂದ್ರೆ ಹಚ್ಚಬೇಕು 3 ವರ್ಷ, 30 ರೂಪೀಸ್ ಫಸ್ಟ್ ಇಯರ್, ಸೆಕೆಂಡ್ ಒಂದು ಗಿಡಕ್ಕೆ 120. ಓಹೋ, ಅಂದ್ರೆ ನಮ್ ಕೈಲಿಂದ ಏನು ಹೋಗೋದಿಲ್ಲ, ಅದಕ್ಕೆ ಗಿಡ ಬೆಳೆಸಿದ್ರೆ ಅವರೇ ಕೊಡ್ತಾರೆ. ಅವರೇ ಕೊಡ್ತಾರೆ. ಹೇಗೆ ಕೊಡ್ತಾರೆ, ಯಾವ ರೀತಿಯಲ್ಲಿ ಪ್ರೋತ್ಸಾಹ ಮಾಡೋದು? 1 ವರ್ಷದಲ್ಲಿ ಎಷ್ಟು? 1 ವರ್ಷಕ್ಕೆ ಫಸ್ಟ್ ಇಯರ್ ಕೌಂಟ್ ಮಾಡ್ತಾರೆ ಅವ್ರು ಬಂದು, ಎಷ್ಟು ಗಿಡ ಇದೆ ಅಂತ, ಅದ್ರ ಮೇಲೆ ಈಚ 30 ರೂಪೀಸ್ ಕೊಡ್ತಾರೆ. ಒಂದು ಗಿಡಕ್ಕೆ 30 ರೂಪಾಯಿ. 30 ರೂಪಾಯಿ. ಎರಡನೇ ವರ್ಷ ಬರ್ತಾರೆ, ಎರಡನೇ ವರ್ಷ ಮತ್ತೆ ಕೌಂಟ್ ಮಾಡ್ತಾರೆ ಎಷ್ಟು ಗಿಡ ಇದೆ ಅಂತ, ಅದಕ್ಕೆ 60 ರೂಪಾಯಿ ಕೊಡ್ತಾರೆ. 3ನೇ ವರ್ಷ 30 ರೂಪಾಯಿ ಕೊಡ್ತಾರೆ. ಎಲ್ಲವೂ ಬಂದಾಗ ಆಯ್ತಾರೆ, ಎಲ್ಲವೂ ಬಂದಂಗ ಆಯ್ತು, ಏನೂ ಹೋಗಲ್ಲ. ಬಿಗಿನಿಂಗ್ದಾಗ ನಾವು ಮಾಡಬೇಕಷ್ಟೇ. ಈ ಅರಣ್ಯ ಇಲಾಖೆ ಈ ರೀತಿಯ ಪ್ರೋತ್ಸಾಹಕ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಅದನ್ನು ಬಳಸುವಂತ ಒಂದು ಮನಸ್ಸು ಕೂಡ ಮನಸ್ಸು ಮಾಡಬೇಕು ಅಂದು ಆಯ್ತು. ಫಾರ್ಮರ್ಗೆ ನಾವು ಹೇಳ್ತಾ ಇಲ್ಲ, ಇವೆಲ್ಲ ತಿಳ್ಕೊಬೇಕಾಯ್ತಂದ್ರೆ ನಾವೊಬ್ಬ ಎಜುಕೇಟೆಡ್ ಆಗಿ ಇದು ಮಾಡಬಹುದು, ಬಟ್ ಬಾಕಿದವರಿಗೆ ಅದು ಯಾರು ಪ್ರೋತ್ಸಾಹ ಮಾಡಬೇಕಂದ್ರೆ ಮತ್ತ ಈ ಅಧಿಕಾರಿಗಳೇ ಮಾಡಬೇಕು. ಈಗ 1,000 ಗಿಡವನ್ನು ಎಷ್ಟು ಜಮೀನಿನಲ್ಲಿ ನೀವು ನೆಟ್ಟಿದ್ದೀರಿ? 2.5 ಎಕರ್. 2.5 ಎಕರ್. 2.5 ಎಕರ್. 2.5 ಎಕರ್. ಒಂದು ಎಕರೆಯಲ್ಲಿ ಸಾಧಾರಣ 1,400 ಗಿಡಗಳು ನಿಲ್ತವ? ಒಂದ್ ಎಕರೆ 4. ಅದು ಹೇಗೆ ನೆಡ್ತೀರಿ ಸರ್? ಸಾಲಾಗಿ ನೆಡ್ತೀರಾ ಅಲ್ಲ ಬೋರ್ಡರ್ ಏರಿಯಾದಲ್ಲಿ ನೆಡ್ತೀರಾ? ಸಾಲ ಹಾಕೋದು ಅದರ 15x15 ಸಾಲಿಂದ ಸಾಲ 15, ಗಿಡಲಿಂದ ಗಿಡಕ್ಕೆ 15. ಈ ರೀತಿ ನಡ್ಕೋತ ಹೋಗುದು. ದೊಡ್ಡ ತೋಟನೇ ತೋಟನೇ. ನೀವು ಅಲ್ಲಿ ಬಂದ್ರೆ ಗೊತ್ತ ಸರ್, ಅದರ ಇಡೀ ಏನಾದ್ರೂ ಕೃಷಿ ಬೇರೆ ಮಾಡ್ಲಿಕ್ಕೆ ಆಗ್ತದೆ? 10 ವರ್ಷ ಇನ್ ಬಿಟ್ವೀನ್. ಇದು ನೀವು ಸರಿ ಕೇಳಿದ್ರಿ, ನಾ ಈಗ ಅದರಲ್ಲಿ ಸೀತಾಫಲ ಹಾಕಿನಿ. ಓಹೋ, ಕಸ್ಟರ್ಡ್ ಆಪಲ್ ಆ ಬೆಳೆ ಬರ್ತದೆ ಎರಡು ವರ್ಷಕ್ಕೆ. ಇದು ಹತ್ತು ವರ್ಷ ಆಗಿ ದೊಡ್ಡದಾಗುತ್ತೆ. ಎರಡು ವರ್ಷದ ನಂತರ ಇದು ಶುರು ಆಗುತ್ತೆ. ಅಂದ್ರೆ ಇದು ಪ್ರತಿ ವರ್ಷ ಬರ್ತಾ ಇದು. ಅಂದ್ರೆ ಪ್ರತಿ ವರ್ಷ ನನ್ಗೆ ಏನ್ ಇನ್ಕಮ್ ಬೇಕು, ನಾವು ಟ್ರೆಡಿಷನಲ್ ಫಾರ್ಮಿಂಗ್ ದಾಗ ಏನ್ ಬೆಳಿತಿದ್ವು ಅಷ್ಟು ಇನ್ಕಮ್ ಇದರಲ್ಲಿ ಸಿಗ್ತದೆ. ಅಂದ್ರೆ ಹತ್ತು ವರ್ಷ ಆಗುವಾಗ ಹೆಬ್ಬೆವನದ್ದು ಬರ್ತದೆ, ಮತ್ತೆ ವರ್ಷ ವರ್ಷ ಇದನ್ನು ಬರ್ತದೆ, ಇದನ್ನು ಬರುತ್ತೆ. ಈ ರೀತಿ ಅದು ಒಂದು ಇದೆ. ಅಂದ್ರೆ ಹೆಬ್ಬೆವು ಬೆಳೆಸುದು ಬಹಳ ಒಳ್ಳೇದಂತೆ. ಈಗ ಗಿಡಗಳನ್ನು ಒಮ್ಮೆ ನೆಟ್ಟಾದ ಮೇಲೆ ಅದರ ನಿರ್ವಹಣೆ ಹೇಗೆ? ಏನು ತನ್ನಷ್ಟಕ್ಕೆ ತಾನೇ ಬೆಳೀತದ? ನೀರು ಬೇಡ, ಏನ್ ಬೇಡವಾ? ನೀರ ನಿಂಬಲ್ಲಿ ಇತ್ತು ಕೊಡ್ರಿ, ಕೊಟ್ರೆ ಬಹಳ ಜಲ್ದಿ ಬರ್ತದೆ, ಫಾಸ್ಟ್ ಬರ್ತದೆ, ಕ್ವಾಲಿಟಿ ಬರ್ತದೆ. ನೀವ್ ಹೇಗೆ ಮಾಡಿದ್ರಿ ಸರ್? ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ನಿ. ಓ, ಅದಕ್ಕೆ ಎಸ್. ಅಂದ್ರೆ ಬೆಳವಣಿಗೆ ಬಹಳ ಫಾಸ್ಟ್ ಇರ್ಬೇಕು. ಬಹಳ ಫಾಸ್ಟ್ ಇದೆ. ವೇಗವಾಗಿ ಹೇಳ್ತಾರ ಅರಣ್ಯ ಅಧಿಕಾರಿಗಳು, ಬಹಳ ಸಿಸ್ಟಮ್ ಬೆಸ್ಟ್ ಬಂದಿದ್ರಿ. ಅದ್ರಾಗ ಚಂದಂದ ಏನಿದೆ ಇಲ್ಲ, ಭಾರಿ ಬೆಸ್ಟ್ ಇದೆ. ಇದು ಹೆಬ್ಬೆ ಅಂದ್ರೆ ಇದು ಏನಂದ್ರೆ ಹೊಸ ತಳಿಯದ್ದು ಅಥವಾ ನಮ್ಮ ಪರಂಪರಾಗತವಾಗಿ ಸಿಗ್ತದೆ? ನಾವು ಹಿಂದಕ್ಕೂ ಇತ್ತು ಇದು. ಹೌದು, ಆದ್ರೆ ಈಗ ಅದರಲ್ಲಿ ಏನಾದ್ರೂ ಹೈಬ್ರಿಡ್ ಹಾಗೇನಾದ್ರೂ ಬರ್ತದ? ಹಾ, ಅವಾಗ ನಾವೇನಂತಿದ್ದೇವು, ಬೇವಿನ ಗಿಡ ಇರ್ತೇ ಇಲ್ಲ, ಹೌದು, ಅರಣ್ಯ ಬೇವು ಗಿಡ ಅಂತಿದ್ದೇವೆ ಅಂತಿದ್ದೇವು. ಅದೇ ಈಗ ಅದು ಹೆಬ್ಬೆವು. ಅದು ನರ್ಸರಿಯಲ್ಲಿ ಬೆಳೆಸಿ ತಂದಿರೋದ ಕಾರಣ ಸ್ವಲ್ಪ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ. ಅವರು ಐದಾರು ತಿಂಗಳು ಬೆಳೆಸಿರ್ತಾರ, ಅದೇ ತಂದು ನಾವು ನೆಟ್ಟೇವ ಅಂತಂದ್ರೆ ಇಮಿಡಿಯೇಟ್ಲಿ ಇದು ಶುರು ಆಗುತ್ತೆ. ಇದಕ್ಕೆ ಏನು ನೀವು ರಸಗೊಬ್ಬರ ಹಾಕ್ತೀರಾ? ಸಾವಯವ, ಓನ್ಲಿ ಸಾವಯವ. ಹೇಗೆ ಹಾಕ್ತೀರಿ ಸರ್, ಎಷ್ಟು ಹಾಕ್ತೀರಿ, ಏನು ಕತೆ? ಮತ್ತೊಂದು ಗವರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಇದು ತೆಗೆದ್ರು, ವೇಸ್ಟ್ ಡಿ ಕಾಂಪೋಸರ್. ಬರೇ ನಾನು 20 ರೂಪಾಯಿ ಖರ್ಚು ಮಾಡಿದ್ರ 5-6 ವರ್ಷ ತನ ಆ 20 ರೂಪಾಯಿದಾಗೆ ನಾನು ಪೂರಾ ಒಕ್ಕಲ್ತಾನೆ ಮುಗಿತು. ಬರೇ ಅದೇ ಹತ್ತಾ ಹೋಗ್ತೀನಿ. ಭಾರಿ ಕುತೂಹಲ, ಭಾರಿ ಭಾರಿ ಕುತೂಹಲ. ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ಮರ್ ಹೆಲ್ಪ್ ಮಾಡಿದ್ದು ಅಂತಂದ್ರೆ ದಿಸ್ ಇಸ್ ಬಿಗ್ಗೆಸ್ಟ್. ಇದು 20 ರೂಪಾಯಿ, ಬರೇ 20 ರೂಪಾಯಿದಾಗ ನಾವು ಓಸು ಗಿಡಗಳು ಸಲ. ಹೇಗೆ ಸರ್ ಅದು, ಏನಿದೆ ಅದು? ಅದೇನಿದೆ ವೇಸ್ಟ್ ಡಿ ಕಾಂಪೋಸರ್ ಅಂದ್ರೆ ಒಂದು 10 ಗ್ರಾಮಿಂದ ಒಂದು ಬಾಟ್ಲಿ ಬರುತ್ತೆ, ಅದ್ರ ಕಾಸ್ಟ್ 20 ರೂಪಾಯಿ. ಅದು ಒಂದು ಬ್ಯಾರಲ್ದಾಗ ಹಾಕ್ತೇವೆ ನಾವು, ಅದಕ್ಕೆ ಒಂದು 200 ಲೀಟರ್ ನೀರ್ ಹಾಕ್ತೇವೆ. ಒಂದು ಬಾಟ್ಲಿ 200 ಲೀಟರ್ ನೀರ್ ಹಾಕಿ 2 ಕೆಜಿ ಬೆಲ್ಲ ಹಾಕ್ತೇವೆ. ಓಹೋ, ಬೆಲ್ಲ ಹಾಕಿ ಅದಕ್ಕೆ ಸ್ಟರ್ ಮಾಡ್ಕೋತ ದಿನ 2 ಸಲ ಮಾಡಿದ್ರ 7 ದಿವಸ ನಂತರ ಅದು ಫುಲ್ ಯುಟಿಲೈಸೇಷನ್ ಬರ್ತದೆ. ಇಷ್ಟು ಬೆಸ್ಟ್ ಇರುತ್ತೆ ಅದು. ಅದೇ ನಾವು ಗಿಡಗಳಿಗೆ ಹಾಕ್ತೇವೆ, ಪ್ರತಿ ಗಿಡಕ್ಕೆ 2 ಲೀಟರ್ 3 ಲೀಟರ್ ಡ್ರಿಪ್ಲಿಂದ ಕುಡ್ತಾ ಹೋಗ್ತೇವೆ. ಅದೇ ಗೊಬ್ಬರ. ಈ ಮುಂದೇನಾಗುತ್ತೆ, ಅದು ಒಂದು ಬ್ಯಾರಲ್ ಮುಗಿಯವರೆಗೆ ಇನ್ನೂ 1-10 ಲೀಟರ್ ಅದ ಅಂತಂದ್ರೆ ಸ್ಟಾಪ್ ಮಾಡ್ತೇವೆ. ಅದೇ 10 ಲೀಟರ್ ಮತ್ತೆ ನೀರ್ ಹಾಕೋದು, ಮತ್ತೆ ಬೆಲ್ಲ ಹಾಕೋದು, ಮತ್ತೆ ಒಂದು ಬ್ಯಾರಲ್ ತಯಾರಲ್ಲ. ಇದು ಎಂಡೇ ಇಲ್ಲ ಅದಕ್ಕೆ. ಒಂದು ಸ್ವಲ್ಪ 10 ಲೀಟರ್ ಇರುವಾಗ ನಿಲ್ಲಿಸಬೇಕು, ನಿಲ್ಲಿಸಬೇಕು ಅಷ್ಟೇ. ಮತ್ತೆ ತುಂಬಿಸಿ ಬೆಲ್ಲ, ನೀರು ತುಂಬಿಸಿ ಬೆಲ್ಲ ಹಾಕಿ ಮತ್ತೆ 7 ದಿವಸ ವೇಟ್ ಮಾಡೋದು. ಮತ್ತೆ 20 ರೂಪಾಯಿ ಇದನ್ನು ಸುರಿಬೇಕು? ಏನಿಲ್ಲ, ಒಮ್ಮೆ ಹಾಕಿದ್ರೆ ಸರ್ ಒಂದೇ ಸಲ ಹಾಕೋದು. ಓಹೋ, ಎಷ್ಟು ಸಲ ಬಳಕೆ ಮಾಡ್ತೀರಿ ಸರ್ ಹಾಗೆ? ಅದು ನಾವು 7 ಡೇಸ್ ಅಂತಂದ್ರೆ ಈಗ ಮನುಷ್ಯರು ಸಿಕ್ಕರು ಅಂತಂದ್ರೆ ಎವ್ರಿ 7 ಡೇಸ್ ಹಾಕ್ತೀನಿ ನಾನು. ಎಷ್ಟು ಬ್ಯಾರಲ್ ಅನ್ನು ನೀವು ಗಿಡಗಳಿಗೆ ಹಾಕ್ತೀರಿ ಒಮ್ಮೆ ಒಂದು ಬಾಟ್ಲಿನಲ್ಲಿ? ಒಂದು ಬಾಟ್ಲದಾಗ ಒಂದು ಸಲಕ್ಕ 400 ಪ್ಲಾಂಟ್ಸ್ ಆಗ್ತಾವ. ಓಹೋ, ಮತ್ತೆ 400 ಪ್ಲಾಂಟ್ ಹಿಂಗ ಅದು ಇದ್ರ ಮೇಲೆ ಹಾಕ್ತಾವ್. ಮತ್ತೆ ಸೆಕೆಂಡ್ ಇದಕ್ಕೆ ಬಹಳ ಒಳ್ಳೆ ಉಪಯೋಗ ಅಲ್ಲ ಸರ್? ಬಹಳ ಉಪಯೋಗ. ಗವರ್ಮೆಂಟ್ ಹೆಬ್ಬೆವಿಗೆ ಮಾತ್ರ ಬಳಸಬಹುದು, ಎಲ್ಲ ಎಲ್ಲಕ್ಕ ಬಳಸಬಹುದು. ಇದು ತಿಳ್ಕೊಳ್ಬೇಕು. ಇವನ್ ನಮ್ಮ ಹೊಲ ತಯಾರು ಮಾಡ್ಬೇಕಾಯ್ತು ಅಂತಲ್ಲ, ಎರೆಹುಳದ ಗೊಬ್ಬರ ಹಾಕ್ತೇವ್ ನಾವು. ಎರೆಹುಳ ಗೊಬ್ಬರ ಬದಲಾಗಿ ಇದೇ ಹಾಕಿದ್ರೆ ಎರೆಹುಳು ಅಲ್ಲೇ ಬರುತ್ತೆ, ಅದು ಎಲ್ಲಿ ಬೀಳುತ್ತೆ ಅಲ್ಲೇ ಬರುತ್ತೆ. ಹಿಂಗಾಗಿ ನಾವು ಪೂರಾ ಹೊಲದಾಗೆ ಎರೆಹುಳು ಬರ್ತಾವ. ನಾವು ಎರೆಹುಳು ಮತ್ತೊಂದು ತರಬೇಕಾಗಿಲ್ಲ, ಮಾಡಬೇಕಾಗಿಲ್ಲ. ಓಹೋ, ದಿಸ್ ಇಸ್ ವೆರಿ ಬೆಸ್ಟ್. ಈಗ ಮತ್ತೆ ಅದ್ರಾಗ ಏನು ಇದು ಮಾಡಿದಾರೆ ಅಂತಂದ್ರೆ ಮತ್ತೊಂದು ತಯಾರು ಮಾಡಿದಾರೆ, ಓಲ್ಡ್ ವೇಸ್ಟ್ ಡಿ ಕಾಂಪೋಸರ್ ಅಂತ. ಅದೇನು ಸರ್? ಅದು 50 ml ಬರುತ್ತೆ, ಇದೇ ಸೇಮ್ ಇದನ್ನೆ, ಬಟ್ ಬ್ಯಾಕ್ಟೀರಿಯಾ ಹೆಚ್ಚಿಗಿದೆ ಅದ್ರ. ಅದು ನಾವು ಇದೇ ರೀತಿ ತಯಾರು ಮಾಡೋದು ಅಂತ ಇದೇ ಫಾರ್ಮುಲಾ, ಬಟ್ ಅದು 3 ದಿವಸದಾಗಿ ತಯಾರಾಗ್ತದೆ. ಓ, 7 ದಿನ ಮೂರೇ ದಿವಸ. ಓಹೋ, ಅದನ್ನು ಸಿಂಪಡಿಸುವ ವಿಧಾನ ಹೀಗೆ ಹೀಗೆ. ನೀವು ಬೇಕಾದ್ರೆ ಸ್ಪ್ರೇ ಮಾಡ್ರಿ, ಹಣ್ಣಿನ ಗಿಡಗಳಿಗೆ ಸ್ಪ್ರೇ ಮಾಡ್ರಿ, ನೆಲಕ್ಕೆ ಹಾಕ್ರಿ, ಅದ್ರ ಬುಡಕ್ಕೂ ಹಾಕ್ಬೋದು. ಎಸ್, ಬುಡಕ್ ಹಾಕ್ರೆ ಪೂರಾ ಮಣ್ಣೆ ಇದು ಫರ್ಟೈಲ್ ಆಗ್ತದೆ. ಗಿಡಕ್ಕೆ ಹಾಕಿದ್ರೆ ಯಾವ ರೋಗ ಬರಲ್ಲ. ಈಗ ಒಮ್ಮೆ ನೀವು ಮಾಡಿದ ಮೇಲೆ ಅದು ಏನು ದಿನ ಹಾಕ್ತೀರಾ ಅಥವಾ ಇಂಥ ವೇಳೆಗೆ ಹಾಕ್ಬೇಕಂತ ಇದೆ? ಏನಿಲ್ಲ, ಟೈಮ್ ಅದು ವೇಸ್ಟ್ನೂ ಆಗಲ್ಲ ಅಥವಾ ಸ್ಪಾಯ್ಲ್ ಆಗಲ್ಲ. ನೀವು ಬೇಕಾದಷ್ಟು ದಿವಸ ಇಟ್ರಿ, 1 ವರ್ಷ ತನ್ನೂ ಇಟ್ರಿ, ಅದೇನು ಸ್ಪಾಯ್ಲ್ ಆಗಲ್ಲ. ನೀವು ಬೇಕಾದ ಟೈಮ್ ಸಿಕ್ಕ ಹಾಕೋತಾ ಹೋಗಿ. ಈ ಮಳೆಗಾಲ ತುಂಬಾ ಮಳೆ ಬಂದಾಗಲೂ ಬೆಳೆಸಬಹುದು, ಕೆಲವೊಮ್ಮೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆಲ್ಲ ಮಾಡಬಹುದು. ಬಹಳ ಒಳ್ಳೆ ವಿಚಾರ, ಯಾಕಂದ್ರೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿ. ಸೈಂಟಿಸ್ಟ್ ಇದಾರೆ ಕೃಷ್ಣಚಂದ್ರ ಅಂತ, ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಈ ಟೈಮಿನಲ್ಲಿ. ವೆರಿ ಯೂಸ್ಫುಲ್ ಪರ್ಸನ್. ಅವರು ಬೆಂಗಳೂರು ಕಡೆ, ಅವರು ಮೊನ್ನೆ ರಿಟೈರ್ ಆದ್ರು. ಅವರು ಅವ್ರು ರಿಟೈರ್ ಆಗೋ ಟೈಮಿಂದಾಗ ಫಾರ್ಮರ್ಸ್ಗೆ ಒಂದು ಕೊಡುಗೆ ಅಂತಂದ್ರೆ ಇದು. ಓಹೋ, ಡಿಕಂಪೋಸ್ ಸಾಯೋವರೆಗೆ ಬಹಳ ಒಳ್ಳೆ ಒಂದು ಆಲೋಚನೆಯಿಂದ ಮಾಡಿದ್ದಾರೆ ವಿಜ್ಞಾನಿಗಳು. ಹೌದು, ಈಗ ರಸಗೊಬ್ಬರ ಮುಕ್ತವಾಗಿ ನೀವು ಹೆಬ್ಬೇವು ಮಾಡ್ತಾ ಇದ್ದೀರಿ ಅಲ್ಲ, ಸಾವಯವ ಗೊಬ್ಬರದ ಮೂಲಕ. ಈಗ ಸರ್, ಈ ರೀತಿ ಬೆಳೆಸುವುದರಿಂದ, ಈಗ ಸಹಜವಾಗಿ ಬೆಳೆಯುವುದಕ್ಕಿಂತಲೂ ಈ ರೀತಿ ಬೆಳೆಸುವುದಕ್ಕಿಂತ ಏನು ವ್ಯತ್ಯಾಸ ಕಾಣಬೇಕಾಗ್ತದೆ? ಡೆಫಿನೆಟ್ಲಿ, ಯಾಕಂದ್ರೆ ಇದರಲ್ಲಿ ಸಾವಿರಾರು ಬ್ಯಾಕ್ಟೀರಿಯಾ ಇದಾವೆ. ಓ, ನಾವು ಕೆಮಿಕಲ್ ಇದರದಾಗ ಏನು NPK ಅಂತೇವಲ್ಲ, ಅದು ಬಿಟ್ಟು ಮೈಕ್ರೋ ಅದು ಭೂಮಿಯ ಮಣ್ಣು ಕೂಡ ಹಾಳಾಗ್ತದೆ, ಮಣ್ಣು ಅದು ಹಾಳಾಗುತ್ತೆ, ಇದರಲ್ಲಿ ಫಲವತ್ತಾಗ್ತದೆ, ಇದು ಮತ್ತಿಷ್ಟು ಫಲವತ್ತಾಗುತ್ತೆ, ಮರಗಳ ಬೆಳವಣಿಗೆ ಬೇಗ ಶೀಘ್ರದಲ್ಲಿ ಆಗಿಬಿಡ್ತದೆ. ನೀವು ಒಂದ್ ವೇಳೆ ಒಂದ್ ಸೀಸನ್ ದಾಗ ಒಂದ್ ಎಕರೆದಾಗ 10 ಬ್ಯಾರಲ್ ಭೂಮಿದಾಗ ಹಾಕದ್ರಿ ಅಂದ್ರೆ ಮುಂದೆ ನೀವು ಏನು ಹಾಕದ್ಬೇಕಾಗಲ್ಲ, ಫಲವತ್ತತೆ ಕಾಪಾಡಿಕೊಂಡಿರ್ತದೆ, ಮಣ್ಣಿನ ಮಲ್ಟಿಪ್ಲೈ ಆಗೋದು ಹೋಗ್ತದೆ. ಓಹೋ, ಅದೇ ವೇಸ್ಟ್ ಡಿಕಂಪೋಸ್ ಮತ್ತೆ ಮಲ್ಟಿಪ್ಲೈ ಆಗ್ತದೆ ತನ್ನಷ್ಟಕ್ಕೆ. ಸರ್, ಈಗ ಈ ಹೆಬ್ಬೇವು ಅಂತಂದ್ರೆ ಇಷ್ಟೆಲ್ಲ ನೀವು 10 ವರ್ಷ ಕಾದ ಆದ ಮೇಲೆ ನಿಮಗೆ ಆರ್ಥಿಕವಾಗಿ ಏನಾದ್ರೂ ಗಳಿಕೆ ಪ್ರಾರಂಭ ಆಗ್ತದೆ, ಇದರ ಉಪಯೋಗ ಏನು ಹೆಬ್ಬೇವು ಅನ್ನೋದು ಇತ್ತೀಚಿನ ದಿನಗಳಲ್ಲಿ? ಈಗ ಅವರು ಮೇನ್ ಏನಿದೆ ಅಂತಂದ್ರೆ ಇದು ನಾವು ಹೆಚ್ಚಾಗಿ ಫ್ಲೈವುಡ್ ಸಲಹೆ ಮಾಡ್ತಾ ಇದ್ದೀವಿ. ಫ್ಲೈವುಡ್ ಗೆ ನಮ್ಮ ದೇಶದಾಗ ಇದು ಬಹಳ ಕಮ್ಮಿ ಇದೆ, ಚೀನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಹೆಬ್ಬೇವು ಅಂದ್ರೆ ಇಲ್ಲಿ ಶಾರ್ಟೇಜ್ ಇದೆ ಅಂತ ನೀವು ಹೇಳಿ. ಎಷ್ಟು ಶಾರ್ಟೇಜ್ ಇದೆ ಅಂತಂದ್ರೆ ಈಗೇನ್ ಫ್ಯಾಕ್ಟ್ರಿಗಳದಾವಲ್ಲ, ಓನ್ಲಿ 15% ವಿ ಆರ್ ಮೀಟಿಂಗ್ ಫಾರ್ಮರ್ಸ್. ಇನ್ನಷ್ಟು ಬೆಳೆದ್ರೆ ಎಷ್ಟು ಬೆಳೆಯಲ್ಲ, ಡಿಮ್ಯಾಂಡ್ ಇದೆ. ಯಾಕಂದ್ರೆ ಫ್ಲೈವುಡ್ ಈಗ ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ಈಗ ಫರ್ನಿಚರ್ ಮತ್ತೆ ಡೆಕೋರೇಷನ್ ಐಟಮ್ ಗೊಂಬೆಗಳು ಅದು ಕೂಡ ಅದರಲ್ಲೇ ಆಗುದಲ್ಲ. ಯಾಕಂದ್ರೆ ಚೀಪ್ ವರ್ಕೌಟ್ ಆಗ್ತದೆ, ಚಂದನಕ್ಕಿಂತ ಇದು ಚೀಪ್ ವರ್ಕ್. ಈಗ ನೀವು 5 ವರ್ಷ ಆಯ್ತು, ಇನ್ನು 5 ವರ್ಷ ಕಾಯ್ಬೇಕಂದ್ರೆ ಅಷ್ಟೇ. ಈಗ ನಾನು ಮಾರ್ಕೆಟ್ ಮಾಡ್ದ ಅಂತಂದ್ರೆ ಒಂದ್ ಗಿಡಕ್ಕೆ 10,000 ಏನ್ ಹೇಳ್ತಾ ಇದ್ದೀವಿ, ಈಗ ಮಾರ್ಕೆಟ್ ಮಾಡ್ದಂದ್ರೆ 3,000 3.5 ಸಾವಿರ ಬರುತ್ತೆ. ಓ, ಇನ್ನು 5 ವರ್ಷಕ್ಕಾದ್ರೆ ಅದು 10,000ಕ್ಕೆ ಅಂದ್ರೆ ಮುಂದೆ ಕಾಯೋದು ಬಹಳ ವ್ಯಾಲ್ಯೂ ಇದೆ. ಎಷ್ಟು ಎತ್ತರ ಬೆಳೆದಿದೆ ಸರ್ ಈಗ? ಈಗ ಅದು 30 ಫೀಟ್ ಇದೆ. ಟೋಟಲ್ ಇದು 10 ವರ್ಷ ಆಗುವಾಗ ಎಷ್ಟು ಫೀಟ್ ಬರಬಹುದು? ಈಗ ಹೈಟ್ ಹೋಗೋದಿಲ್ಲ ಅದು, ಈಗ ಅಗಲ ಅಗಲ ಆಗ್ತದೆ, ದಪ್ಪ ಆಗ್ತದೆ ಕಾಂಡ, ಬಡ್ಡಿ ಕಾಂಡ ದಪ್ಪ. ಓಹೋ, ಅದು ಸುಮಾರು ಕಾಂಡನೇ ದಪ್ಪ ಆಗಬೇಕು ನಮ್ಗೆ, ಎತ್ತರ ಹೋಗಬೇಕಾಗಿಲ್ಲ, 1 ಫೀಟ್ ಆಗಬೇಕು ಅದು ಅಷ್ಟೇ. ಈಗ 5 ವರ್ಷದಲ್ಲಿ ಎಷ್ಟು ಬಂದಿದೆ? ಈಗ ಅದು ನನಗೆ 20 ಇಂಚ್ ತನ ಇದೆ, ಇನ್ನೊಂದು 4 ಇಂಚ್ ಆಗಬೇಕು. ಅದೇ ಹೇಳ್ತಾ ಇದ್ರು ಅವರು, ಆಕ್ಚುಲಿ 10 ಇಯರ್ಸ್ ನಾವು 24 ಇಂಚ್ ಹೇಳ್ತಾ ಇದ್ದೇವೆ, ನಿಮ್ಗೆ 4 ವರ್ಷಗೆ ಇಷ್ಟು ಬಂದದಲ್ಲ ಅಂತ. ಈ ಹೆಬ್ಬೇವಿನಿಂದಲೇ ಕಡ್ಡೆಬಿಯನ್ನು ಕೂಡ ಮಾಡ್ತಾರೆ, ಕಡ್ಡೆಬಿ ಮಾಡ್ತಾರೆ, ಅದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಅಂದ್ರೆ ಹೆಬ್ಬೇವು ಕೂಡ ಬೆಳೆಯುವುದು ರೈತರಿಗೆ ಬಹಳಷ್ಟು ಲಾಭದಾಯಕ, ಒಂದಷ್ಟು ವರ್ಷಕ್ಕೆ ಆದ್ರೂ ಕೂಡ ಎಡೆಬೆಳೆಯಾಗಿ ಸೀತಾಫಲ ಇಂಥದ್ದನ್ನೆಲ್ಲ ಮಾಡಿ ನಾವು ಗಳಿಕೆಯನ್ನು ಮಾಡಬಹುದು, ಮಾಡ್ಕೋಬಹುದು. 2 ವರ್ಷ ಅವರು ಟ್ರೆಡಿಷನಲ್ ಫಾರ್ಮಿಂಗ್ ಮಾಡಬಹುದು, ಅದ್ರಾಗ ತಮಗೆ ಏನು ಸಾಂಪ್ರದಾಯಿಕವಾಗಿ ನೀವು ಏನ್ ಬೆಳಿತೀರಿ ಇದ್ರಾಗ ಬೆಳಿಬಹುದು, 15 ಫೀಟ್ ಇದೆ ಗ್ಯಾಪ್ ಇದೆ, ನೀವು ಏನ್ ಬೆಳಿತೀರಿ ಅಷ್ಟು ರೊಕ್ಕ ಅಲ್ಲಿ ಬರ್ತೇ. ಅದು ಈ ಹೆಬ್ಬೆ ಅಲ್ಲದೆ ಬೇರೆ ಏನು ಬೆಳಿತೀರಿ ಸರ್? ನಾನು ಈ ಶ್ರೀಗಂಧ ಬೆಳೀತಾ ಇದ್ದೇನೆ, ಚಂದನ್ ಅಂತ, ಸ್ಯಾಂಡಲ್ವುಡ್. ಎಷ್ಟು ಇದೆ ಚಂದನ ಗಿಡಗಳು? 300 ಪ್ಲಾಂಟ್ಸ್ ಇದೆ. 300? ಎಲ್ಲಿಂದ ತಂದ್ರಿ ಗಿಡಗಳನ್ನು? ಫಾರೆಸ್ಟ್ಲಿಂದ. ಎಷ್ಟು ರೇಟ್? 3 ರೂಪಾಯಿಗೊಂದು ಅಷ್ಟೇ. ಅದು ಅವ್ರು ಬೆಳೆಸೋದು ಆ ಪಾಕೆಟ್ ಕಿಮ್ಮತ್ ಆಗಲ್ಲ ಅಷ್ಟು, ಆಕ್ಚುಲಿ ಅವ್ರೇನ್ ಪಾಕೆಟ್ ದಾಗ ಬೆಳಿತಾರೆ. ಅಂದ್ರೆ ರೈತರಿಗೆ ಪ್ರೋತ್ಸಾಹಕರವಾಗಿ ಅದನ್ನು ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡಾಗ ಸ್ವಲ್ಪ ಗೌರವ ಇರ್ತದೆ, ಪುಕಾಟ್ ಅಂದ್ರೆ ಸ್ವಲ್ಪ ಇದು ಮಾಡ್ತಾರೆ. ಈಗ 2 ವರ್ಷ ಆಯ್ತು ನೀವು ಹಚ್ಚಿ? ಇದು 4 ವರ್ಷ ಆಯ್ತು. ಎಷ್ಟು ಜಮೀನಿನಲ್ಲಿ ಇದೆ? ಇದು 1 ಎಕರ್ ಇದೆ, 10x10 ಅಂತ ಇದೆ ಅದು. ಎಷ್ಟು ವರ್ಷದಲ್ಲಿ ಇದನ್ನು ಕಡಿಲಿಕ್ಕೆ ಬರ್ತದೆ ಸರ್? ಮಿನಿಮಮ್ 12 ವರ್ಷ ವೇಟ್ ಮಾಡೋಕೆ. ಇದಕ್ಕೆ ದೇರ್ ಇಸ್ ನೋ, ಈಗ ಹೆಬ್ಬೇವು ಹೆಂಗ್ ಹೇಳ್ತಾ ಇದ್ದೀನಿ 5 ವರ್ಷ ಅಂತ, ಅದಕ್ಕೆ ಕನ್ಸಿಷನ್ ಇಲ್ಲ. 12 ವರ್ಷ ಕಾಯಲೇಬೇಕು. 12 ವರ್ಷ ಕಾಯಲೇಬೇಕು. ಯಾಕೆ 12 ವರ್ಷ ಕಾದಾಗ ಏನ 12 ವರ್ಷ ಅದೇನಾಗುತ್ತೆ? ಈಗ 6 ವರ್ಷ ತನ ಬರೀ ಬೆಳೀತದ, ಅದ್ರೊಳಗಿಂದ ಇದು ಆಯಿಲ್ ತಯಾರಾಗಲ್ಲ. 6 ವರ್ಷ ನಂತರ ಅದು ಆಯಿಲ್ ಆಗಲಿಕ್ಕೆ ತಯಾರ. ಅದು ಆಯಿಲ್ ಎಷ್ಟು ಆಗ್ತದೆ ಮುಂದೆ ಅಂದ್ರೆ, 6 ವರ್ಷ ನೀವು ಅದು ಕಾಯ್ದಿದ್ರಿ ಅಂದ್ರೆ ಒಂದ್ ಪ್ಲಾಂಟ್ ಇಟ್ ವಿಲ್ ಕಾಸ್ಟ್ more than 65,000. ಒಂದ್ ಗಿಡ ನೀವು 60,000 ಅಂದ್ರೆ ಅದರ ಕಾಂಡ ದಪ್ಪ ಆಗ್ತದೆ, ಮತ್ತೆ ಅದ್ರ ಒಳಗೆ ಮಿನಿಮಮ್ 12 kg ಆಗುತ್ತೆ. ಓಹೋ, ಅದ್ರಾಗ ನಮ್ಮ ಹೈದರಾಬಾದ್ ಕರ್ನಾಟಕದ ಸಾಯಿಲ್ ಏನಿದೆ ಅಲ್ಲ, ಅದಕ್ಕೆ ಬಹಳ ಪ್ರೋತ್ಸಾಹ ಇದೆ. ಅಂದ್ರೆ ಈ ಭಾಗ ಶ್ರೀಗಂಧ ಬೆಳೆಗೆ ಬಹಳಷ್ಟು ಒಳ್ಳೇದು, ಭಾರಿ ಒಳ್ಳೇದು. ಬಿಸಿಲಿನ ವಾತಾವರಣದಲ್ಲಿ ಬಿಸಿಲಿ ಅದಕ್ಕೆ ಬೇಕು. ಓಹೋ, ಆಫ್ಟರ್ 6 ಇಯರ್ಸ್ ನಾವು ವಾಟರ್ ಸ್ಟಾಪ್ ಮಾಡ್ತೇವೆ. ಒಂದ್ 6 ವರ್ಷದವರೆಗೆ ಸ್ವಲ್ಪ ಕೊಡಬೇಕು ಅಷ್ಟೇ, ಅದಕ್ಕೆ ಸಾಕ್ಲಿಕ್ಕೆ ಬೇರೆ ಗೊಬ್ಬರ ಹಾಕಬೇಕು. ಇದೇ ಸಾವಯವ, ಮತ್ತೇನು ಇದೇನೆ, ಇದಕ್ಕೆ ಬಿಟ್ಟು ಮತ್ತೇನು ಇಲ್ಲ, ಇದೇ ಟ್ರಿಪ್ಲಿಂದೇ ಕೊಡೋದು ಅಷ್ಟೇ. ಮತ್ತೊಂದು ಏನಿದೆ, ಇದ್ರಾಗ ಕೆಲವೊಂದು ಇದರದಾಗ ಗ್ರೋತ್ ಹೆಲ್ಡಪ್ ಆಗ್ತದ, ಯಾಕಾಗ್ತದ ಅಂತ ಮತ್ತೆ ನಾನು KVK ರೆಫರ್ ಮಾಡ್ತೇನೆ. ಜೈರ್ ಜೈರಾಮದವರು ಈಸ್ ವೆರಿ ಬೆಸ್ಟ್ ಪರ್ಸನ್ ಸ್ಪಾಟ್ ಆವಾಗಿಂದ ಅವಾಗ ಹೇಳ್ತಾರೆ ಅವ್ರು ಇದಕ್ಕಿದು ಇದಕ್ಕಿದು ಏನಾದ್ರು ರೋಗಗಳ ರೋಗಗಳ ಹೆಚ್ಚು ನಾವು ಸಾವಯವಕ್ಕೆ ಹೋದ್ರೆ ರೋಗ ಇಲ್ಲ ರೋಗ ಬಂದ್ರೆ ಯಾವಾಗ ಬರ್ತದೆ ಸರ್ ಶ್ರೀಗಂಧಕ್ಕೆ ಹೆಚ್ಚಾಗಿ ಯಾವಾಗ್ನು ಬರಲ್ಲ ನೀರು ಹೆಚ್ಚಿಗಾದ್ರೆ ಮಾತ್ರ ಬರ್ತದೆ ಓಹೋ ನೀರು ಹೆಚ್ಚಿಗೆ ಆಗಬಾರ್ದು ನೀರು ಹದವಾಗಿ ಕೊಡಬೇಕು ಹದವಾಗಿ ಕೊಡಬೇಕು ನೀರು ನಿಲ್ಬಾರ್ದು ಅಲ್ಲಿ ಬುಡದಲ್ಲಿ ಬುಡದಲ್ಲಿ ಒಂದ್ ವೇಳೆ ನೀರು ನಿಂತು 24 hours ನಾಟಿ ಮಾಡೋದು ಹೇಗೆ ಎಷ್ಟು ಅಂತರ ಇಟ್ಕೊಂಡು ಮಾಡ್ತೀರಿ ಗಿಡದಿಂದ ಗಿಡಕ್ಕೆ ಹತ್ತು ಸಾಲಿಂದ ಸಾಲಿಗೆ ಹತ್ತು ಈಗ 12 ಅಂತ ಹೇಳ್ತೀರಿ ಹತ್ತು ಗ್ಯಾಪ್ ಇಡ್ತೀರಿ ಅದ್ರ ಮಧ್ಯೆ ಏನಾದ್ರು ಮಾಡಬಹುದಾ ತೊಂದರೆ ಆಗ್ತದೆ ಉಳ್ಳಾಗಡ್ಡಿ ಮಾಡಿ ನಾನು ಉಳ್ಳಾಗಡ್ಡಿ ಬಾರಿ ಹೊಸ ಪ್ರಯೋಗಗಳನ್ನೆಲ್ಲ ಮಾಡಿದ್ದೀನಿ ಮನೆಗೆ ಏನ್ ಬೇಕು ಎಲ್ಲ ಬೆಳಿತೀನಿ ನಾನು ಓಹೋ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಎಲ್ಲಾನು ಬೆಳಿತೀನಿ ಅದ್ರ ಎಡೆಯಲ್ಲಿ ಇದೆಲ್ಲ ಮಾಡಬೇಕಾದ್ರೆ ಆಳುಗಳು ಬೇಕಲ್ಲ ಸರ್ ನಾವು ಅದಕ್ಕೆ ಹೆಚ್ಚು ಆಳು ಬೇಕಾಗಿಲ್ಲ ಉಳ್ಳಾಗಡ್ಡಿ ಒಮ್ಮೆ ಪ್ಲಾಂಟ್ ಮಾಡಿದ್ರೆ ಈ ಚಂದನ ಇದನ್ನು ಬೆಳೆಸೋದು ಕೂಡ ಬಹಳ ಲಾಭದಾಯಕ ಅಂತೀರಿ ಬಹಳ ಲಾಭದಾಯಕ ಬಹಳ ಲಾಭದಾಯಕ ಅಂದ್ರೆ ಇಟ್ ಈಸ್ ದಿ ಓನ್ಲಿ ಪ್ಲಾಂಟ್ ಟು ಮೇಕ್ ದಿ ಫಾರ್ಮರ್ ರಿಚೆಸ್ಟ್ ಪರ್ಸನ್ ಯಾವ ಬಿಸ್ನೆಸ್ ದಾಗ ಇಷ್ಟು ಗಳಿಸಲ್ಲ ಓಹೋ 12 ಪರವಾಗಿಲ್ಲ ಅಷ್ಟು ಆದಾಯ ಬರ್ತದೆ ಅಂತ ಇದು ಯಾಕೆ ಬೆಳೆಯಲ್ಲ ಅಂತಂದ್ರೆ ಒಂದ್ ಏನಿದೆ ನಮ್ಮಲ್ಲಿ ಕಳ್ತಾನ ಬಹಳ ಇದೆ ಅದು ಅದನ್ನ ರಕ್ಷಣೆ ಮಾಡೋದೇ ಕಷ್ಟ ಅಂತ ನೀವೇನ್ ಮಾಡಿದ್ರಿ ಅದಕ್ಕೆ ಏನ್ ರಕ್ಷಣಾ ಕ್ರಮ ಅದು ಈಗ ಕವಿತಾ ಮೇಡಮ್ ಬಗ್ಗೆ ರೆಫರ್ ಹೇಳಲ್ಲ ಅವ್ರು ಒಂದು ಚಿಪ್ಸ್ ತೆಗ್ದಾರ ನಮ್ಮ ಮೊಬೈಲ್ದಾಗ ಇದು ಇರ್ತದಲ್ಲ ಆ ಚಿಪ್ ಆ ರೀತಿ ಒಂದು ಚಿಪ್ ತಯಾರು ಮಾಡಿದಾರ ಏನ್ ಮಾಡಬೇಕು ಐಟಿದವ್ರು ಆ ಚಿಪ್ ಏನ್ ಮಾಡಬೇಕು ಆ ಕಾಂಡ ಇದೆಯಲ್ಲ ಬೆಳೆದ ಕಾಂಡ ಕೆದರಿ ಅದ ಚಿಪ್ ಒಳಗೆ ಇಡಬೇಕು ಇಟ್ಟರೆ ಅದು ತಾನೇ ಮತ್ತೆ ಮುಚ್ಚಕೋತದ ಯಾವನೇ ವ್ಯಕ್ತಿ 5 feet ದೂರದಾಗ ಇದ್ರು ಅದು ಇಟ್ ವಿಲ್ ಗಿವ್ ಸೈಲೆಂಟ್ ಮೊಬೈಲ್ ನಿಮ್ಮ ಮೊಬೈಲ್ ಮೊಬೈಲ್ ವ್ಯವಸ್ಥೆ ಮಾಡ್ಕೊಂಡಿದೆ ಇನ್ನು ಬೇಕಾಗಿಲ್ಲ ನನಗೆ ಯಾಕಂದ್ರೆ 6 ನಂತರ ಅದ್ರಾಗ ತಯಾರಾಗುತ್ತೆ ಎಲ್ಲ ಗಿಡಗಳ ಬುಡದಲ್ಲಿ ಇಡಬೇಕು ಒಂದೊಂದು ಇಡಬೇಕಲ್ಲ ಅದು ಎಲ್ಲಿ ಸಿಗುತ್ತೆ ಚಿಪ್ ಎಲ್ಲ ಈಗ ಮಾಡ್ತಾ ಇದ್ರು ಐಟಿದವ್ರು ಅದೇ ಮಾಡ್ತಾ ಇದ್ರು ಈಗ ಮೇಡಮ್ ಹೇಳ್ತಾ ಇದ್ರು ನಾವು 5 ಹಿಂದೆ ಹೋಗಿ ಅಲ್ಲ ಕಡಿಲಿಕ್ಕೆ ಹೋದವರದ್ದು ಹೇಳ್ತದೆ ಸಾಧಾರಣ ನೋಡ್ಲಿಕ್ಕೆ ಬಂದವರದ್ದು ಬಂದ್ರು ಅವಾಗ ನಿಮ್ದು ಇದು ಇದೆ ಅಲ್ಲ ಸಿಸ್ಟಮ್ ಆಫ್ ಮಾಡಿದ್ರೆ ಆಫ್ ಮಾಡ್ರೆ ಆಯ್ತು ಇದು ಒಂದು ಒಳ್ಳೆ ವಿಧಾನ ಅಲ್ಲ ಸರ್ ಹೊಸ ವಿಧಾನ ಬಹಳ ವಿಧಾನ ಅವರು 5 ಹಿಂದೆ ಏನ್ ಹೇಳ್ತಾ ಇದ್ರು ಈ ಚಿಪ್ಪಿನ ಬೆಳೆ 700 ಹೇಳ್ತಾ ಇದ್ದಾರೆ ಬಟ್ ವಿ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದಮ್ ಹಿಂಗ ಎಲ್ಲಾ ಫಾರ್ಮರ್ ಹಾಕೋತಾ ಇದ್ದಾರೆ ಅಂತಾರೆ ಇಟ್ ವಿಲ್ ಅಪ್ ಟು 50 rupees 60 rupees ಓಹೋ ರಿಯಾಯಿತಿ ಒಂದು ಪ್ಲಾಂಟಿಗೆ 50 or 60 ಸ್ಪೆಂಡ್ ಮಾಡೋದು ಇಟ್ ಈಸ್ ಏನಷ್ಟು ಖರ್ಚಿನದ್ದು ಅಂತ ಅಲ್ಲ ಅದು ಯಾಕಂದ್ರೆ ಅಷ್ಟು ಬೆಲೆ ಬಾಳುವಂತ ಒಂದು ಮರವನ್ನ ಕಾಯಿ ಸಪೋಸ್ ನಾವು ಊರವರೆಗೆ ಎಲ್ಲೋ ದೂರ ಇದ್ದ ಅದು ಹಾರ್ನ್ ಕೊಟ್ಟರು ನಾ ರೀಚ್ ಆಗಲ್ಲ ಪೊಲೀಸರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅವ ಕಡಿತಾನ ಅದು ಕಡ್ಕೊಂಡು ಹೋಗ್ತಾನ ಅವನಿಗೆ ಗೊತ್ತಿಲ್ಲ ಇದು ಚಿಪ್ ಎಲ್ಲಿದೆ ಅಂತ ಅವ ಎಲ್ಲಿಗೆ ಹೋಗ್ತಾನಲ್ಲ ಅದು ಚಿಪ್ ಇಟ್ ವಿಲ್ ಗಿವ್ ದಿ ಡೈರೆಕ್ಷನ್ ಟು ಯು ಇದು ಈ ಸ್ಪಾಟ್ ಇದೆ ಈ ಸ್ಪಾಟ್ ಇದೆ ಈ ಸ್ಪಾಟ್ ಇದೆ ಅತ್ಯಾಧುನಿಕವಾಗಿ ಎಲ್ಲಿ ತನ ಆ ಚಿಪ್ ಕಡೆಯೋದಿಲ್ಲ ಅಲ್ಲಿ ತನ ಇಟ್ ವಿಲ್ ಗಿವ್ ಸೈಡ್ ಸಿಗ್ನಲ್ ಆ ಚಿಪ್ ಅಂದ್ರೆ ಮರಕ್ಕೆ ಇಡಬೇಕು ಮರದೊಳಗೆ ಇಡಬೇಕು ಮರದೊಳಗೆ ಸ್ವಲ್ಪ ಕೆದರ್ಬೇಕು ಅದಕ್ಕೆ ಚಿಪ್ ಎಷ್ಟು ಇರುತ್ತೆ ಹೌದು ಅದು ಕಣ್ಣಿಗೆ ಕಾಣೋದಿಲ್ಲ ಸ್ವಲ್ಪ ಅದು ಮಾಡಿ ಒಳಗೆ ಹಾಕಿ ಮತ್ತೆ ಮೇಲೆ ನೀವು ಅದು ಇದು ಹಾಕಿದ್ರ ದಾಟಿ ಅಂತೀವಲ್ಲ ಅದು ಮತ್ತೆ ಮುಚ್ಚಗೊತ್ತದ ಅವನಿಗೆ ಗೊತ್ತಾಗಲ್ಲ ಎಲ್ಲಿದೆ ಅದು 5 feet ಡಿಫ್ರೆನ್ಸ್ ಅಂದ್ರೆ ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲ ಕಡೆ ಇರುತ್ತೆ ಹೌದು ಇಟ್ ವಿಲ್ ಗಿವ್ ಸೈರನ್ ಒಂದು ರಕ್ಷಣಾತ್ಮಕ ಚಿಪ್ ಇದು ಎಸ್ ಇದಕ್ಕೆ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮನ್ನು ಒಂದು ನಾಯಿ ಇಡ್ರಿ ಅಥವಾ ವೆಪನ್ ತೋರಿ ಫೆನ್ಸಿಂಗ್ ಚಲೋ ಮಾಡ್ಕೊಡಿ ಅದು ಮಾಡ್ತದ ಅಂತ ಹೇಳಿ ಅಂದ್ರೆ ಹಂಗಲ್ಲ ಅದು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ ಇಷ್ಟು ಬೆಲೆ ಬಾಳುವಂತದ್ದು ಆದ ಕಾರಣ ನಾವು ಅದೆಲ್ಲ ಮಾಡಲೇಬೇಕಾಗ್ತದೆ ಮಾಡಲೇಬೇಕು ತುಂಬಾ ಒಳ್ಳೇದು ಆಲೋಚನೆ ಯಾಕಂದ್ರೆ ಈ ಚಿಪ್ ಇರುವುದು ರೈತನಿಗೆ ಒಂದು ವರದಾನ ಇದೆ ವರದಾನ ಹ್ಯಾಂಗ ವೇಸ್ಟ್ ಡಿಕಂಪೋಸರ್ ಹೇಳ ಇದು ಒಂದು ವರದಾನ ಈಗ ಅದರ ನಿರ್ವಹಣೆ ಹೇಗೆ ಸರ್ ಈಗ ಮರ ತನ್ನಷ್ಟಕ್ಕೆ ಬೆಳ್ಕೊಂತ ಹೋಗ್ತದ ಅಲ್ಲ ಒಂದು ವರ್ಷಕ್ಕೆ ಗೊಬ್ಬರ ಕಡಿಬೇಕು ಏನು ನೋಡಬೇಕಾಗಿಲ್ಲ ಅದಕ್ಕೆ ಇದು ಸಾವಯವ ಅಂತ ಏನಿದೆ ಅಲ್ಲ ನಿಮ್ಮಲ್ಲಿ ಗೊಬ್ಬರ ಇತ್ತು ತಿಪ್ಪಿ ಗೊಬ್ಬರ ಇತ್ತು ಅಂದ್ರೆ ಹಾಕ್ರಿ ಇಲ್ಲಾಂದ್ರೆ ಇದು ವೇಸ್ಟ್ ಡಿಕಂಪೋಸರ್ ಹಾಕ್ರಿ ಅಲ್ಲ ಮರದ ಬೆಳವಣಿಗೆ ಕೊಂಬೆಗಳನ್ನು ಕಟ್ ಮಾಡಬೇಕಾದ್ರೆ ಮತ್ತೊಂದು ಏನಿದೆ ಇದ್ರಾಗ ಇಂಪಾರ್ಟೆಂಟ್ ಅದು ಅದಕ್ಕೊಂದು ಹೋಸ್ಟ್ ಪ್ಲಾಂಟ್ ಬೇಕು ಈಗ ಚಂದನ್ ಗಿಡ ಏನಿದೆ ಅಲ್ಲ ಅದ್ರ ಬೇರು ಭೂಮಿಲಿಂದ ಏನು ತಗೊಳಲ್ಲ ಅದು ಆ ಬೇರ ಮತ್ತೊಂದು ಪ್ಲಾಂಟಿನ ಬೇರಿಗೆ ಹೋಗಿ ಸುತ್ತಕೋತದ ಅದು ಸುತ್ತಕೊಂಡು ಆ ಪ್ಲಾಂಟ್ಲಿಂದ ಅದು ತಗೋತ ಯಾವ್ದನ್ನು ಹಚ್ಚಬೇಕು ಅದ್ರ ಹತ್ತಿರ ಅದು ಹೇಳಿಲ್ಲ ಈಗ ಇದು 12 ನಾ ಈಗ ಹೆಬ್ಬೆ ಹಚ್ಚೀನಿ ಇದು ಈ ಪ್ಲಾಟ್ ಬಿಟ್ಟು ಅದ್ರ ಬಲ್ಯಕ್ಕೆ ಒಂದು ಹೆಬ್ಬೆ ಹಚ್ಚಿನಿ 5 feet ಒಂದು ಹೆಬ್ಬೆ ಇದೆ ಈಗ ಆಲ್ರೆಡಿ 6 ಆಗತ್ತಾನ ಇದ್ರ ಬೇರೆ ಅಲ್ಲಿಗೆ ಹೋಗ್ತಾವ ಅದನ್ನ ಸುತ್ತಕೊಳ್ತಾರೆ ಅದಕ್ಕೋ ಸುತ್ತಕೊಂಡು ಅದ್ರಲಿಂದ ಫುಡ್ ತೋತದ ಇದು ನಾನು 12 or 10 ಕಾಯದಿದೆ ಇದನ್ನು 12 ಕಾಯದಿದೆ ಎರಡು ತಮ್ಮ ತಾವು ಅಡ್ಜಸ್ಟ್ ಹಾಕೋ ಚಂದನ ಗುಣನೇ ಅದು ಓಹೋ ಇಟ್ ವಿಲ್ ನಾಟ್ ಚಂದನ ಬೆಳೆಯುವವರಿಗೆ ಇದೊಂದು ಮಾಹಿತಿಯನ್ನು ಕೊಡ್ತಾರೆ ಬೇರಿಲಿಂದ ಅದು ಏನು ತನ್ನ ಸ್ವಂತಲಿಂದ ಏನು ತಗೊಳ್ಳಲ್ಲ ಅದು ಮತ್ತೊಂದು ಬೇರ್ಲಿಂದೇ ತಗೋಬೇಕದು ಇದು ಬಹಳ ಕುತೂಹಲ. ಹೋಸ್ಟ್ ಪ್ಲಾಂಟ್ ಅಂತ ಹೋಸ್ಟ್ ಪ್ಲಾಂಟ್ ಅದು ಆಹಾರ ಉಣಿಸ್ತದೆ, ಇದು ತಿಂತದೆ ಅಷ್ಟೇ. ಅದು ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಇದು ಗ್ರೋತ್ ಏನು ಹುಡಿತಿರ್ತದಲ್ಲ, ಚಂದನ್ ಬೆಳವಣಿಗೆ ಏನು ಆಗ್ತಿರ್ತದಲ್ಲ, ಅವಾಗ ನಮ್ಗೆ ಕನ್ಫರ್ಮ್ ಆಗ್ತದೆ ಯೆಸ್ ಇಟ್ ಈಸ್ ಟೇಕಿಂಗ್ ಫುಡ್ ಫ್ರಮ್ ದಿಸ್ ಪ್ಲಾಂಟ್ ಅಂತ. ಮತ್ತೊಂದು ಅದಕ್ಕೆ ಹೆಬ್ಬೇವನ್ನೇ ಹಚ್ಚಿದ್ರೆ ಇಲ್ಲ, ಇದು ಎರಡು ಲಾಭದಾಯಕ ಇದೆ. ಲಾಭದಾಯಕ. ಕೆಲವ್ರು ಏನ್ ಮಾಡ್ತಾರೆ, ಹಣ್ಣಿನ ಗಿಡ ಹಚ್ತಾರ, ಗೋವಾ ಹಚ್ತಾರ, ಇವೆಲ್ಲ ಹಚ್ಕೋತ್ ಬರ್ತಾರ. ಗೋವಾದ ಮತ್ತೊಂದು ನೇಚರ್ ಏನಿದೆ ಇದು ಚಂದನ್ದು ಅಂದ್ರ, ಅದು ಬೇರೆಗೆ ಸುತ್ತಕೋತದ ಅಂತ ಹೇಳದಲ್ಲ. ಒಂದ್ ವೇಳೆ ಹೋಸ್ಟ್ ಪ್ಲಾಂಟ್ ಇಸ್ ವೀಕ್, ಇದು ಸ್ಟ್ರಾಂಗ್ ಆಗೋತ್ ಹೋಯ್ತು ಅಂದ್ರೆ ಹೋಸ್ಟ್ ಪ್ಲಾಂಟ್ ಡೆತ್ ಆಗ್ಬಿಡ್ತು. ಅದಕ್ಕೆ ನಾವು ಪ್ರಿಕಾಷನ್ ಮತ್ತೊಂದು ಇಟ್ಟಿರ್ಬೇಕು, ಅಲ್ಲಿ ಮತ್ತೊಂದು ಹೋಸ್ಟ್ ಇಟ್ಟಿರ್ಬೇಕು. ಆದ್ರೆ ನೀವು ಹೇಳೋ ಪ್ರಕಾರ ಹೆಬ್ಬೆ ಬಹಳ ಒಳ್ಳೇದು ಇದರ ಒಟ್ಟಿಗೆ, ಚಂದನದ ಹೋಸ್ಟಿಂಗ್ ಸಲುವಾಗಿ. ಅದು ಮತ್ತೊಂದು ಓಕ್ ಅಂತ ಹೇಳ್ತಾರೆ, ಓಕ್ ಅಂತ ಒಂದು ಇದು ಇದೆ ಅಲ್ಲ, ಅದು ಹಾಕಬಹುದು. ಎತ್ತರಕ್ಕೆ ಬೆಳೀತದೆ, ಎತ್ತರಕ್ಕೆ ಬೆಳೀತು. ಸರ್, ಬಹಳ ಒಳ್ಳೆ ವಿಚಾರ ಹೇಳಿದ್ರೆ, ಚಂದನದ ಬಗ್ಗೆ ಮತ್ತೆ ಹೆಬ್ಬೇವನ ಬಗ್ಗೆ. ಮತ್ತೆ ಮಹಾಗುನಿಯನ್ನು ಕೂಡ ಬೆಳೆಸಿದ್ದೀರಂತೆ ಅರಣ್ಯ ಕೃಷಿಯಲ್ಲಿ. ಮಹಾಗುನಿ, ಅದರದ್ದು ಮಹಾಗುನಿನೇ ಅಂತಾರೆ. ಅದು ಏನಿದೆ ಅದರದ್ದು ಮೇನ್ ಕ್ಯಾರೆಕ್ಟರ್ ಅಂತಂದ್ರ, ಇದು ಮೆಡಿಸಿನಲ್ ಪ್ಲಾಂಟ್. ಇವನ್ ಅದರ ಎಲೆ ಸಹಿತ ಮೆಡಿಸಿನಲ್ ಅಂತ ಯೂಸ್ ಮಾಡ್ತಾರೆ. ಬಳಕೆ ಮಾಡಿ ಕ್ಯಾನ್ಸರ್, ನಿಮ್ಮದು ಬಿಪಿ, ಡಯಾಬಿಟಿಸ್ ಎಲ್ಲ ಇಟ್ ಈಸ್ ದ ಬೇಸ್ ಪ್ರಾಡಕ್ಟ್ ಫಾರ್ ಆಲ್ ದಿ ಮೆಡಿಸಿನ್ಸ್. ಅಷ್ಟು ಅದರದ್ದು ಕಾಸ್ಟ್ ಇದೆ. ನೀವು ಎಷ್ಟು ಗಿಡ ಹಚ್ಚಿರಿ? ಇದು 300 ಇದೆ. ಎಷ್ಟು ಜಮೀನಲ್ಲಿ ಸರ್? 1 ಎಕರೆ ಇರ್ತದೆ. 1 ಎಕರೆಯಲ್ಲಿ 300 ನಿಲ್ತದೆ. ಇದನ್ನು ಬೆಳೆ ನಾಟಿ ಮಾಡೋದೆಲ್ಲ ಹೇಗೆ, ಎಷ್ಟು ಅಂತರ ಇರಬೇಕು? ಅವರೇ ನಾದು ಹೆಚ್ಚು ಡಿಸ್ಟೆನ್ಸ್ ಇಟ್ಟೆ, 20 ಫೀಟ್ ಇಟ್ಟಿದ್ದು. ಯಾಕೆ? ಯಾಕಂದ್ರೆ ಅದು ಮರ ದೊಡ್ಡದಾಗ್ತದೆ, 5 ವರ್ಷದ ನಂತರ ಅದು ಮರ ಆಗ್ಬಿಡ್ತದೆ ದೊಡ್ಡ. ಎಷ್ಟು ವರ್ಷಕ್ಕೆ ಇದು ಕಡಿಬಹುದು? ಇದು 12 ವರ್ಷ. ಇದನ್ನು 12 ವರ್ಷ. 12 ವರ್ಷ ವಿಶಾಲವಾಗಿ ಬೆಳೆಯುವುದರಿಂದ ನೀವು ಸ್ವಲ್ಪ ಅಂತರ ಜಾಸ್ತಿ. ನೀವು 15 ವರ್ಷದಾಗ ಮಾರದ್ರಿ ಅಂದ್ರೆ 12 ವರ್ಷಕ್ಕೆ ಎಷ್ಟು ಬೆಳೆ ಕಿಮ್ಮತ್ ಬರ್ತದಲ್ಲ, ಮುಂದೆ 1 ವರ್ಷ ವೇಟ್ ಮಾಡಿದ್ರೆ 10,000 ರೂಪಾಯಿ ಹೆಚ್ಚಿಗೆ. ಓಹೋ, ಹಿಂಗ ನೀವು ಎಷ್ಟು ವೇಟ್ ಮಾಡ್ತೀರಿ ಅಷ್ಟು ಅದ್ರದ ರೇಟ್. ಓಹೋ, ಲೇಟ್ ಆದಷ್ಟು ಬೆಲೆ ಜಾಸ್ತಿ. ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಹಡಗ ಸಲುವಾಗಿ. ಹಡಗಿ? ಯಾಕಂದ್ರೆ ಇದು ಕಟ್ಟಿಗೆ 150 ವರ್ಷ ಆದ್ರೂ ನೀರಾಗಿದ್ರು ಕೆಡಲ್ಲ. ಓ, ಆ ರೀತಿಯ ಗುಣ ಇದೆ. ಎಲ್ಲ ಹಡಗ ತಯಾರಾಗದ್ ಇದೇ ವುಡ್. ಮಹಾಗುನಿ? ಮಹಾಗುನಿ. ಮತ್ತೊಂದು 5-star ಹೋಟೆಲ್ದಾಗ ಈ ಕೆಂಪು ಟೈಪ್ ಒಂದು ಸ್ಟ್ಯಾಚು ಮಾಡಿರ್ತಾರೆ, ಅವ್ರ ಸ್ಟ್ಯಾಚು ಎಲ್ಲ ತಯಾರಾಗದೆ ಇದ್ರಲ್ಲಿಂದ. ಅದಕ್ಕೇನು ನೀರ್ ಹತ್ತಲ್ಲ, ಏನೂ ಇಲ್ಲ, ಅದಕ್ಕೆ ಕಲರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇಟ್ ಇಸ್ ಮಹಾಗುನಿ. ಅದ್ರ ಕಾಯಿ ಆಗ್ತಾವ, 5 ವರ್ಷ ನಂತರ ಕಾಯಿ ಆಗ್ತಾವ. ಇದೇ ಅರಣ್ಯ ಇಲಾಖೆಯವರು ಕೊಡ್ತಾರೆ? ಅರಣ್ಯ ಇಲಾಖೆ. ಒಂದು ಸಸಿಗೆ ಎಷ್ಟಿರ್ತದೆ ಸರ್? ಅದೇ 3 ರೂಪಾಯಿ ಅಷ್ಟೇ. ಅಷ್ಟೇ. ಓಹೋ, ಇದಕ್ಕೆಲ್ಲ ಬೆಲೆ ಬಹಳ ಕಡಿಮೆ ಆ ಲೆಕ್ಕದಲ್ಲಿ. ನಾವು ಗವರ್ಮೆಂಟ್ ಲಿಂದ ತೋರ್ಸೇವ ಅಂದ್ರೆ ಕಡಿಮೆ, ಪ್ರೈವೇಟ್ ದವ್ರನ್ನ ಇರ್ತಾರೆ, ಅವ್ರಿಗೆ 45 ರೂಪಾಯಿ 50 ರೂಪಾಯಿ ಹಿಂಗ್ ಮಾರ್ಕೋತ. ಓಹೋ, ಅಂದ್ರೆ ಮಹಾಗುನಿಯನ್ನು ಕೂಡ ಬೆಳಿಬಹುದು, ಒಂದು 12 ವರ್ಷವರೆಗೆ ಕಾದ್ರೆ ಬಹಳ ಲಾಭದಾಯಕವಾಗಿ ಆರ್ಥಿಕವಾಗಿ ಸಬಲತೆ ಹೊಂದಬಹುದು. ಅದು ಈಗಿನ ರೇಟ್ ಮೇಲೆ ಒಂದು ಗಿಡಕ್ಕೆ 60,000 ಆಯ್ತು. ಈಗ 300 ಗಿಡಕ್ಕೆ ರೇಟ್ ಎಷ್ಟಾಯ್ತು? ಅದೇ ಹೇಳಿದ್ ಇವೆಲ್ಲ ನಾವು ಇದಕ್ಕೂ ಗೊಬ್ಬರ ಹೀಗೆ ಹಾಕ್ಬೇಕು? ಏನಿಲ್ಲ, ಅದೇ ಸೇಮ್ ಗೊಬ್ಬರ. ನಾ ಕೀಟನಾಶಕ ಸಹಿತ ನಾ ಯಾವತ್ತು ಯೂಸ್ ಮಾಡ. ರೋಗ ಏನಾದ್ರೂ ಬರ್ತದೆ? ರೋಗ ಬರಲ್ಲ, ಏನು ಬರಲ್ಲ. ಅದಕ್ಕೆ ಬಂದ್ರೂ ಕೀಟನಾಶಕ ಒಂದು ನಾವು ತಯಾರು ಮಾಡ್ಕೊಂಡು ಇಟ್ಕೋಬಹುದು. ನಮ್ದೇ ಸಹಿಂಬೆಗಳು ವಿಶಾಲವಾಗಿ ಹೋಗ್ತಾವ ಸರ್? ಅಡ್ಡಕ್ಕೆ ಇಲ್ಲ, 3 ವರ್ಷ ಅದು ಕಡಿಮೆ ಹೋಗ್ಬೇಕು, ಮೇಲ್ಗಡೆ ಮೇಲ್ಗಡೆ ಹೋಗ್ಬೇಕು. ಅದಕ್ಕೆ ಏನಾದ್ರೂ ಕಡಿಬೇಕಾದ್ರೆ ರೆಂಬೆಗಳಿಗೆ ನಾವು ರೆಂಬೆಗಳು ಕಡಿತಾ ಹೋಗ್ಬೇಕು, ಅವಾಗ ಮೇಲೆ ಎತ್ತರಕ್ಕೆ ಬೆಳೀತದೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಅತಿ ಎತ್ತರ ಅಂದ್ರೆ? 60 ಫೀಟ್, 80 ಫೀಟ್ ತನಕ ಹೇಳ್ತಾರೆ. ನಿಮ್ದೀಗ ಎಷ್ಟಕ್ಕೆ ಬಂದಿದೆ? ನಮ್ದು 30-35 ಫೀಟ್ ಇದೆ. ಅಂದ್ರೆ ಎಷ್ಟು ವರ್ಷ ಆಯ್ತು? ಇದು 4ನೇ ವರ್ಷ. 35 ಫೀಟ್ ಆಗಿದೆ. ಇನ್ನೊಂದು 30-35 ಫೀಟ್ ಬರಬಹುದು. ಬರಬಹುದು. ಅಂದ್ರೆ ಈ ಭಾಗದಲ್ಲಿ ಕೂಡ ಮಹಾಗುನಿ ಬೆಳೀತದೆ. ಒಳ್ಳೆ ಒಂದು ಮೇನ್ ಏನದ ನಮ್ಮ ಹಿಂದೂಸ್ತಾನ ಭಾರತದಾಗ ಹಾರ್ಟಿಕಲ್ಚರ್ ಪ್ಲಾಂಟ್ ಮತ್ತೆ ಅರಣ್ಯ ಪ್ಲಾಂಟ್ ಬೆಳೆಯುವಂತ ಭೂಮಿ ರಿಚ್ ಯಾವ್ದು ಇದೆ ಅಂದ್ರೆ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಾಗ ಮತ್ತೆ ರಿಚ್ ಯಾವ್ದಿದೆ ಅಂದ್ರೆ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕದಾಗ ಮತ್ತೆ ರಿಚ್ ಯಾವ್ದಿದೆ ಅಂತಂದ್ರೆ ನಮ್ದಿದು ಗುಲ್ಬರ್ಗಾ, ಬೀದರ್, ರಾಯಚೂರು. ಇಟ್ ಈಸ್ ದಿ ಬೆಸ್ಟ್ ಸಾಯಿಲ್ ಫಾರ್ ಆಲ್ ದಿ ಪ್ಲಾಂಟ್ಸ್ ಅಂಡ್ ಫ್ರೂಟ್ಸ್. ಓಹೋ, ಯಾವಾಗ್ನು ಫ್ರೂಟ್ಸ್ ಬೆಳಿಬಹುದು. ನಾವು ಮೊದ್ಲಿನ ಹೇಳ್ತಾರೆ ಆಪಲ್ ಅಂದ್ರೆ ಕಾಶ್ಮೀರದಾಗೆ ಬೆಳೀತಾರಂತ, ಈಗ ಇಲ್ಲಿ ಬೆಳೀತಾರೆ, ಓಮನಾಬಾದ್ನಲ್ಲಿ ಬೆಳೀತಾರೆ. ಅಂದ್ರೆ ನೀವು ಹೇಳುವ ಪ್ರಕಾರ ಅರಣ್ಯ ಕೃಷಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣು ವಾತಾವರಣ ಇಲ್ಲಿದೆ ಅಂತ ತುಂಬಾ ಒಳ್ಳೇದು. ಯಾಕಂದ್ರೆ ನಿಮ್ಮ ಅನುಭವವನ್ನೇ ಹೇಳ್ತದೆ, ಯಾಕಂದ್ರೆ ಸಾಂಪ್ರದಾಯಿಕ ಕೃಷಿಯನ್ನ ಬಿಟ್ಟು ಹೆಬ್ಬೇವು ಬೆಳೆದ್ರಿ, ಚಂದನ ಬೆಳೆದ್ರಿ, ಮಹಾಗುನಿ ಬೆಳೆದ್ರಿ, ಎಲ್ಲವೂ ಕೂಡ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದು. ಮತ್ತೆ ಅದು ಬೆಳೆಯುವ ಮಧ್ಯೆ ವರ್ಷಕ್ಕೊಂದು ಬೇರೆ ಬೇರೆ ಬೆಳೆ ಬೆಳೆಯುವುದರಿಂದ ಅದು ಕೂಡ ಲಾಭದಾಯಕ. ನಿಮಗೆ ಎಷ್ಟು ಬೇಕು ಫುಡ್ ಅದು ಅಷ್ಟು ಅದು ಕೊಡ್ತದೆ. ಇಂಟರ್ ಕ್ರಾಪ್ ನೀವು ಕೆಳಗೆ ಒಳಗೆ ನೀವು ಸ್ಪೇಸ್ ಇದು ಮಾಡ್ರೆ ನಿಮ್ಗೆ ಪ್ರತಿ ವರ್ಷ ನಿಮ್ದು ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ನಿಮ್ಮ ಫುಡ್ ಗ್ರೇನ್ಸ್ ಅನ್ರಿ, ಇದು ಅನ್ರಿ, ತರಕಾರಿ ಅನ್ರಿ, ಎಲ್ಲ ಅದು ಸಪ್ಲೈ. ನಮ್ಮ ರೈತರು ಕೆಲವೊಮ್ಮೆ ಏನ್ ಮಾಡ್ತಾರೆ ವೈಜನಾಥ್ ಗೋಲೆಯವರೇ, ಕಾಯ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಬೇಗನೆ ಬೇಗನೆ ರಿಸಲ್ಟ್ ಬರಬೇಕು. ಯಾಕಂದ್ರೆ ಈಗೆಲ್ಲ ತಕ್ಷಣದಲ್ಲೇ ಬೆಳೆ ಬರಬೇಕು, ಕೈಗೆ ದುಡ್ಡು ಬರಬೇಕಂತ. ಆದ್ರೆ ನೀವು ಇಷ್ಟೆಲ್ಲ ಮಾಡಿ ಅನುಭವಸ್ಥರಾಗಿ ಬಹಳಷ್ಟು ಒಳ್ಳೆಯ ಒಂದು ಯಶಸ್ವಿ ಅರಣ್ಯ ಕೃಷಿಕ ಅಂತ ಆಗಿದ್ದೀರಿ. ಕೊನೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಕಿವಿಮಾತ ಏನು, ಸಾಂಪ್ರದಾಯಿಕ ಕೃಷಿಯನ್ನ ನೆಚ್ಚಿಕೊಂಡವರಿಗೆ? ಈಗ ಒಂದು ಹೇಳಬೇಕಾಯ್ತಂದ್ರ, ಇವನ್ ಸ್ಮಾಲ್ ಫಾರ್ಮರ್ ಏನಿದಾರ, ಸಪೋಸ್ ಅವ್ರದ್ದು ಒಂದು 5 ಎಕರೆ 3 ಎಕರೆ ಇದೆ ಅಂತ, ಅವರು ಭೂಮಿದಾಗ ಹಾಕಕ್ ಬರಲ್ಲ. ಯಾಕಂದ್ರೆ ಅದ್ರ ಮೇಲೆ ನೆಚ್ಚಿಕೊಂಡಿರ್ತಾರೆ ಪೂರ ಫ್ಯಾಮಿಲಿ ಅದ್ರಾಗೆ. ಬಾರ್ಡರ್ಕ್ಕೆ ಒಂದು ವೇಳೆ ಗಿಡಗಳು ಹಾಕೊಂಡ್ರು, ಪ್ರತಿ ಬಾರ್ಡರ್ಕ್ಕೆ ಒಂದು ಈ ಟೈಪ್ ಗಿಡ ಹಾಕೊಂಡಿರ್ತಾರೆ. ಯಾವ್ದು ಆಗ್ಬಹುದು, ಇವು ಹಾಕೊಂಡ್ರ ಆಫ್ಟರ್ 10 ಇಯರ್ಸ್ ಅವ್ರದ್ದೇನು ಲ್ಯಾಂಡ್ ವ್ಯಾಲ್ಯೂ ಇದೆ 3 ಎಕರೆ 2 ಎಕರೆ 4 ಎಕರೆ